ಭಾರತದ ದಕ್ಷಿಣೇಶ್ವರ್ ಸುರೇಶ್ 6-4 ಅಂತರದಿಂದ ಗೆಲುವು ಸಾಧಿಸಿದ್ದಾರೆ. 32ನೇ ಸುತ್ತಿನ ಮತ್ತೊಂದು ಪಂದ್ಯದಲ್ಲಿ ಕಜಕಿಸ್ತಾನದ ಬಿಬಿತ್ ಸುಖಾಯಾ ವಿರುದ್ದ 6-1, 6-2 ಅಂತರದಲ್ಲಿ ಭಾರತದ ಆರ್ಯನ್ ಶಾ ಪರಾಭವಗೊಂಡಿದ್ದಾರೆ. ಇದಕ್ಕೂ ಮೊದಲು ಭಾರತದ ಕರಣ್ ಸಿಂಗ್ ವಿರುದ್ದ 6-2, 6-4 ಅಂತರದಲ್ಲಿ ಕ್ರೊಯೇಷ್ಯಾದ ಬೋರ್ನಾ ಗೋಜೋ ಜಯ ಸಾಧಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಘಟನೆ, 2 ಬಾರಿ ಮರಣೋತ್ತರ ಪರೀಕ್ಷೆ ಸತ್ಯಕ್ಕೆ ದೂರ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ರಾಜ್ಯದ ಆರ್ಥಿಕ ವ್ಯವಸ್ಥೆ ಸಂಪೂರ್ಣ ಕುಸಿತ, ಸಂಸದ ಜಗದೀಶ್ ಶೆಟ್ಟರ್ ಆರೋಪ. ವಿಜಯ್ ಹಜಾರೆ ಎಲೈಟ್ ಟ್ರೋಫಿ ಕ್ರಿಕೆಟ್ ಎ ಗುಂಪಿನ ಪಂದ್ಯದಲ್ಲಿಂದು ರಾಜಸ್ಥಾನ ವಿರುದ್ದ ಕರ್ನಾಟಕ ತಂಡಕ್ಕೆ ಭರ್ಜರಿ ಜಯ. ಹಾಗೂ ಬೆಂಗಳೂರು ಓಪನ್ ಟೆನಿಸ್, 32ನೇ ಸುತ್ತಿನ ಪಂದ್ಯದಲ್ಲಿ ಭಾರತದ ದಕ್ಷಿಣೇಶ್ವರ್ ಸುರೇಶ್ಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಏ, ಇದೇನು ಹೊಸದಾಗಿದೆ? ಯಾವಾಗ ತಗೊಂಡೆ? GRT ಗೋಲ್ಡನ್ 11 ಜ್ಯುವೆಲ್ಲರಿ ಪರ್ಚೇಸ್ ಪ್ಲಾನ್ ನಲ್ಲಿ ತಗೊಂಡೆ. ಇದರಲ್ಲಿ 11 ತಿಂಗಳು ನಿರ್ದಿಷ್ಟ ಮೊತ್ತವನ್ನು ಪಾವತಿಸಿದರೆ 18% ವರೆಗೆ ವೇಸ್ಟೇಜ್ ಇಲ್ಲದೆ 12ನೇ ತಿಂಗಳು ಆಭರಣ ಖರೀದಿಸಬಹುದು. 11 ತಿಂಗಳು ಮುಗಿಯುವಾಗ ಚಿನ್ನದ ಬೆಲೆ ಹೆಚ್ಚಾದ್ರೆ? ಉಳಿತಾಯದ ಚಿನ್ನಕ್ಕೆ ಸಮವಾದ ಒಡವೆ. ಚಿನ್ನದ ಬೆಲೆ ಕಡಿಮೆ ಆದ್ರೆ? ಉಳಿತಾಯದ ಹಣಕ್ಕೆ ಸಮವಾದ ಒಡವೆ. GRT ಗೋಲ್ಡನ್ 11 ಫ್ಲೆಕ್ಸಿ ಆಭರಣ ಖರೀದಿ ಯೋಜನೆ 18% ವರೆಗೆ ಯಾವುದೇ ವೇಸ್ಟೇಜ್ ಇಲ್ಲ. ಉಳಿಸಿದ ಚಿನ್ನಕ್ಕೆ ಅಥವಾ ಉಳಿಸಿದ ಮೊತ್ತಕ್ಕೆ ಸಮಾನವಾದ ಆಭರಣವನ್ನು ಖರೀದಿಸಿ ಆನಂದಿಸಿ. ಕಂಡೀಷನ್ ಅಪ್ಲೈ. GRT ಜ್ಯುವೆಲ್ಲರ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ. ಅಣಬೆ ಬೆಳೆಯಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿರುವ ಹಾಸನದ ಕೃಷಿ ದಂಪತಿಗಳಾದ ಎಂ ಮಂಜುನಾಥ್ ಮತ್ತು ಕಾವ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡುವಿ ವಾಸಿಸುವುದನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಅಣಬೆ ಬೆಳೆಯಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿರುವ ಹಾಸನದ ಕೃಷಿಕ ದಂಪತಿಗಳಾದ ಎಂ ಮಂಜುನಾಥ್ ಹಾಗೂ ಕಾವ್ಯ ಅವರೊಂದಿಗಿನ ಸಂವಾದವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯವನ್ನ ಮಾಡಿ ಬದುಕನ್ನು ಕಟ್ಟಿಕೊಂಡಿರತಕ್ಕಂತಹ ರೈತ ದಂಪತಿಗಳಾದ ಎಂ ಮಂಜುನಾಥ್ ಹಾಗೂ ಕಾವ್ಯ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಹಾಸನದ ನಿವಾಸಿಗಳು, ಜೊತೆಗೆ ರಾಯರಕೊಪ್ಪಲಿನ ಮಗ್ಗೆ ಏನಿದೆಯೋ ಈ ಆಲೂರು ತಾಲೂಕಿನ ಮಾದಿಹಳ್ಳಿ ಸಮೀಪ ತೋಟವನ್ನು ಕೂಡ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಈ ಅಣಬೆ ಬೇಸಾಯ ಅನ್ನುವಂಥದ್ದು ಹೇಗೆ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು, ಅದರ ಒಂದು ಚಟುವಟಿಕೆಗಳು ಹೇಗೆ ನಡೀತಾ ಇದ್ದಾವೆ, ಅಣಬೆ ಬೇಸಾಯ ಅಂತಕ್ಕಂಥದ್ದು ನಿಜವಾಗಲೂ ಕೂಡ ಲಾಭದಾಯಕವೋ ಅಲ್ವೋ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಎಂ ಮಂಜುನಾಥ್ ಅವರು ಹಾಗೂ ಕಾವ್ಯ ಅವರು ಇದ್ದಾರೆ. ಮಂಜುನಾಥ್ ಮತ್ತೆ ಕಾವ್ಯ, ತಮ್ಮಿಬ್ಬರಿಗೂ ಕೂಡ ನಮ್ಮೆಲ್ಲ ಕೇಳುಗರ ಪರವಾಗಿ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮಂಜುನಾಥ್, ತಾವು ಏನ್ ಓದಿದ್ರಿ? ಸರ್, ನಾವು ಐಟಿಐ ಓದಿದ್ದೇನೆ. ಐಟಿಐ ಓದಿದ್ರಿ, ಎಲ್ಲಿ ಓದಿದ್ರಿ? ಸರ್, ಇಲ್ಲೇ KSRTC ಇದ್ರೊಳಗಡೆ. ನಮ್ಮ ತಂದೆ KSRTC ಅನ್ನಲ್ಲಿದ್ರು, ಹಾಗಾಗಿ ಅವ್ರದೇ ಒಂದು ವಿದ್ಯುತ್ ಇದ್ರೊಳಗಡೆ ಸೇರಿಸಿದ್ರು. ಅಲ್ಲಿ ಐಟಿಐ ಮಾಡಿದ್ದೆ ಸರ್. ಅಲ್ಲಿ ಐಟಿಐ ಮಾಡಿದ್ರು. ಐಟಿಐ ಮಾಡಿದ್ಮೇಲೆ ಕೆಲಸಕ್ಕೆ ಅಂತ ಏನು ಹೋಗ್ಲಿಲ್ವಾ? ಹೋಗಿದ್ದೀನಿ ಸರ್, ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಹೇಳಿ ಹೋಗಿದ್ದೇನೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಎಲ್ಲೂ ಕೆಲಸ ಕೂಡ. ಹಾಗಾಗಿ ನಾನು ತಿರ್ಗಾ ಹಾಸನಿಗೆ ಬಂದು, ನನಗೆ ಮುಂಚೆಯಿಂದಲೂ ಕರಾಟೆ ಈ ತರ ವ್ಯಾಯಾಮಗಳಲ್ಲಿ ತುಂಬಾ ಆಸಕ್ತಿ ಇದ್ದಿದ್ರಿಂದ ನಾನು ಕರಾಟೆಯನ್ನ ಕಲಿತು ವೇಗವಾಗಿ ಅದ್ರ ನಾನು ಅಳವಡಿಸಿಕೊಂಡಿದ್ದೀನಿ ಸರ್. ಮೂಲ ಊರು ನಿಮ್ದು? ಹಾಸನೇ ಸರ್. ಹಾಸನ. ಕಾವ್ಯ, ನೀವೇನು ಓದಿದ್ರಿ? ಸರ್, ನಂದು MCOM ಕಂಪ್ಲೀಟ್ ಆಗಿದೆ ಸರ್. MCOM ಓದಿದ್ರಿ? ನಿಮ್ಮ ಮೂಲ ಊರು ಯಾವುದು? ಸರ್, ನನ್ನ ತಾಯಿ ಮನೆ ಬಂದು ಸಕಲೇಶ್ಪುರ ಸರ್. ಮದ್ವೆ ಮಾಡಿಕೊಟ್ಟಿರೋದು ಹಾಸನಿಗೆ ಸರ್. ಹಾಸನಕ್ಕೆ ಮದುವೆ ಆಗಿದ್ರಿ? ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಸರ್, ನಾವು ಮದ್ವೆ ಆಗಿ 12 ವರ್ಷ ಆಯ್ತು ಸರ್. MCOM ಮಾಡಿದ್ಮೇಲೆ ಏನ್ ಕೆಲಸ ಮಾಡಿ? ನನ್ನ ಮದ್ವೆ ಆಗಿದ್ದು ಸರ್, ನನ್ನ 18ನೇ ವಯಸ್ಸಿನಲ್ಲಿ ಮದ್ವೆ ಆಗಿದ್ದು. PUC ಕಳೆದ ನಂತರ ನನಗೆ ಮದ್ವೆ ಆದ್ಮೇಲೆ ನನ್ನ ಯಜಮಾನರು ಓದಿಸ್ತೀನಿ ಅನ್ನೋದು ಒಂದು ಇದ್ ಮಾಡ್ಕೊಂಡು ನನಗೆ ಡಿಗ್ರಿ ಕಂಪ್ಲೀಟ್ ಮಾಡಿಸಿದ್ರು. ಡಿಗ್ರಿ ಆದ್ಮೇಲೆ ಇರ್ಲಿ ಅಂತ ಹೈಯರ್ ಸ್ಟಡೀಸ್ಗೋಸ್ಕರ ರೆಗ್ಯುಲರ್ ಆಗಿ ಮಾಡಿಲ್ಲ ಸರ್, ಕರೆಸ್ಪಾಂಡೆನ್ಸ್ ಅಲ್ಲಿ MCOM ನ ಕಂಪ್ಲೀಟ್ ಮಾಡಿದ್ದೀನಿ. ಇದಾದ್ಮೇಲೆ ಸರ್ ನನ್ನ ಕೆಲಸಗಳನ್ನ ಮಾಡಿದ್ದೀನಿ ನಮ್ಮನೆಯವ್ರ ಜೊತೆನೆ. ಸೊ ಕರಾಟೆ ಕ್ಲಾಸಸ್ಗಳನ್ನು ಸಹ ನಾನು ಕಲ್ತು ಕರಾಟೆ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ. ಗೌರ್ಮೆಂಟ್ ಕ್ಲಾಸಸ್ಗಳನ್ನ ತಗೋತಿದ್ದೆ, ಪ್ರೈವೇಟ್ ಅಲ್ಲಿ 2-3 ಕ್ಲಾಸಸ್ಗಳನ್ನ ತಗೊಂಡಿದ್ದೀನಿ. ನಂತರ ಇದಾದ್ಮೇಲೆ ಬೇರೆ ನಾನು ಓದಿರೋ ರಿಲೇಟೆಡ್ ಆಗಿ ಏನಾದ್ರು ಕೆಲಸ ಮಾಡೋಣ ಅನ್ನೋದಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ಗಳಲ್ಲಿ ವರ್ಕ್ ಮಾಡಿದ್ದೀನಿ ಸರ್. ಅದರಲ್ಲಿ 2.5 ವರ್ಷ ವರ್ಕ್ ಮಾಡಿದ್ದೀನಿ ಸರ್. ಈಗ ಕರಾಟೆ ಟೀಚರ್ ಆಗಿ ಮತ್ತೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಇಲ್ಲೆಲ್ಲ ಕೆಲಸ ಮಾಡಿದ್ರಲ್ಲ, ಅಲ್ಲಿ ಅನುಭವಗಳು ಹೇಗಿತ್ತು ಸರ್? ಅಲ್ಲಿ ಅನುಭವಗಳು ಚೆನ್ನಾಗಿತ್ತು ಸರ್. ಕರಾಟೆ ಫೀಲ್ಡ್ ಇದು ಓನ್, ಕರಾಟೆ ಟೀಚರ್ ಆಗಿ ವರ್ಕ್ ಮಾಡೋದು ಯಾವ್ದೇ ತರದ ಒಂದು ನಿಬಂಧನೆಗಳಿರಲ್ಲ. ನಾವು ಇಷ್ಟು ಡೇಸ್ ಗೆ ಕ್ಲಾಸಸ್ ಗಳನ್ನ ಮಾಡ್ಕೊಡ್ತೀವಿ ಅಂತಿರ್ತೀವಿ, ಸೊ ಅಷ್ಟು ಡೇಸ್ ಗೆ ಕ್ಲಾಸಸ್ ಗಳನ್ನ ಮಾಡ್ಕೊಡ್ತಿರ್ತೀವಿ. ಬಟ್ ಮೈಕ್ರೋ ಫೈನಾನ್ಸ್ ಆಗಿರಲ್ಲ, ಅದು ಒಂದು ನನಗೆ ಚಾಲೆಂಜ್ ಆಗಿ ತಗೊಳ್ಳೋದಕ್ಕೋಸ್ಕರನೇ ಮಾಡಿರುವಂತದ್ದು ಮೈಕ್ರೋ ಫೈನಾನ್ಸ್. ಹೊರಗಡೆ ಹೇಗಿರುತ್ತೆ, ನಾವು ಓನ್ ಉದ್ಯಮ ಮಾಡ್ಕೊಂಡ್ರೆ ಹೆಂಗಿರುತ್ತೆ, ಮೈಕ್ರೋ ಫೈನಾನ್ಸ್ ಅಲ್ಲಿ ಇದ್ರೆ ಹೆಂಗಿರುತ್ತೆ, ಇದು ಬೇರೆ ಅವ್ರ ಕೆಳಗಡೆ ಕೆಲಸ ಮಾಡೋದು. ಬೆಳಗ್ಗೆ 8-8:30 ಹೋದ್ರೆ ಸಂಜೆ ಬರೋದು 8 ಗಂಟೆ ಆಗ್ತಿತ್ತು. ಈ ನಡುವೆ ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಡೋದು ಕಷ್ಟ ಆಗ್ತಿತ್ತು, ಹಾಗಾಗಿ ಈ ಅಣಬೆ ಬೇಸಾಯನೂ ಇತ್ತಲ್ಲ, ಸೊ ಇದೇ ಸಪೋರ್ಟಿವ್ ಆಗಿ ಇದನ್ನೇ ಮಾಡ್ಕೊಂಡು ಹೋಗೋಣ ರೆಗ್ಯುಲರ್ ಆಗಿ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಈ ಕೆಲಸ ಬಿಟ್ಟಿದ್ದೀನಿ ಸರ್. ನಾನು ಹೊರಗಡೆ ಏನ್ ಎಫರ್ಟ್ ಹಾಕ್ತೀನಿ ಆ ಎಫರ್ಟ್ ನ ಹಣಬೆಲೆ ಹಾಕೋಣ. ಏನಕ್ಕೋಸ್ಕರ ನಾನು ಮೈಕ್ರೋ ಫೈನಾನ್ಸಿಗೆ ಹೋದೆ ಅಂದ್ರೆ ಮೇನ್ ಕಾರಣ ನಮ್ಮನೆಯವರು. ಇಲ್ಲಿ ಸ್ವಲ್ಪ ನಂದು ಸೋಂಬೇರಿತನ ಇತ್ತು ಸರ್, ಆಕ್ಚುಲಿ ರಿಯಾಲಿಟಿಗಾಗಿ ಹೇಳ್ಬೇಕಲ್ವಾ, ಸೋಂಬೇರಿತನ ಇತ್ತು. ನಾವು ಮನೇಲಿರುವಂತದಕ್ಕೆ ಟೈಮ್ ಕೊಟ್ಟು ಅದರಿಂದನೇ ಉದ್ದಿಮೆ ಕನ್ವರ್ಟ್ ಮಾಡಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳಲ್ಲ. ಏನೋ ಹೊರಗಡೆ ಕೆಲಸ ಕೆಲಸ ಅಂತೀವಿ, ಹೊರಗಡೆ ಹೋದಾದ್ಮೇಲೆ ಗೊತ್ತಾಯ್ತು ಸರ್ ಅಲ್ಲಿ ಒತ್ತಡ ಹೇಗಿರುತ್ತೆ. ಅಲ್ಲಿ ಕೊಡುವಂತಹ ಟೈಮ್ ಅನ್ನ ನಾವ್ ಇಲ್ಲಿ ಕೊಟ್ರೆ ಫ್ಯಾಮಿಲಿಗೂ ಟೈಮ್ ಕೊಡಬಹುದು, ಒಂದು ಉದ್ದಿಮೆಲೂ ನಮ್ಮನ್ನ ನಾವು ಒಂದು ಗುರುತಿಸ್ಕೋಬಹುದು ಅನ್ನೋದು ನನಗೆ ಅರ್ಥ ಆಯ್ತು ಸರ್. ಹಾಗಾಗಿ ಈ ಕರೋನಾ ಬಂದ ಮೇಲೆ ನಿಮ್ಮ ವೃತ್ತಿ ಇಬ್ಬರದು ಕೂಡ ಬದಲಾಗಿದ್ದ ಹೇಗೆ? ಹೌದ್ ಸರ್, ಕೊರೋನಾ ಬಂದ ಮೇಲೆನೆ ನಾವು ವೃತ್ತಿಯನ್ನ ಚೇಂಜ್ ಮಾಡಿದ್ದು. ಅಲ್ಲಿವರೆಗೂ ಏನು ಕರಾಟೆ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ನಾವು ಅರ್ನ್ ಮಾಡಿದೀವಿ ಕರಾಟೆ ಒಳಗಡೆ. ಅದಾದ್ಮೇಲೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಹಾಸನಲ್ಲೆಲ್ಲ ಓಡಾಡ್ಬೇಕಂದ್ರೆ ಬರೀ ಒಂದ್ ಸರ್ಕಲ್ ಗೆ ಬರ್ಬೇಕಂದ್ರೆ ವಿತೌಟ್ ಮಾಸ್ಕ್ ಅಲ್ಲಿ ಬರಕ್ಕೆ ಆಗ್ತಿರ್ಲಿಲ್ಲ. ನಾವು ಮಾಸ್ಕ್ ಅನ್ನೇ ಹಾಕಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತ ಅಂದ್ರೆ ನಮ್ಮ ಹಳ್ಳಿನಲ್ಲಿ ಆರಾಮಾಗಿ ಅಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಇಟ್ಕೊಂಡು ಯಾವ್ದೇ ತರದ ಇದಿರ್ಲಿಲ್ಲ. ಆ ರೀತಿಯಾಗಿ ನಾವು ಅಲ್ಲಿ ಒಳ್ಳೆ ಜೀವನವನ್ನ ಎಂಜಾಯ್ ಮಾಡಿದ್ವಿ. ಇಲ್ಲಿ ಅಷ್ಟು ಕಷ್ಟವನ್ನ ಅನುಭವಿಸೋದನ್ನು ನೋಡಿದೀವಿ. ನಮ್ಮ ಹಳ್ಳಿನಲ್ಲಿ ಅಷ್ಟು ಸ್ವಚ್ಛಂದವಾಗಿ ನಾವು ಅಲ್ಲಿ ಆರಾಮಾಗಿದ್ದು ಅಷ್ಟು ಏನು ಲಾಕ್ಡೌನ್ ಮಾಡಿದ್ರು. ಆ ಒಂದು 3 ತಿಂಗಳು ಕೂಡ ನಾವು ಲಾಕ್ಡೌನ್ ಅಲ್ಲಿ ನಮ್ಮ ತೋಟದಲ್ಲಿ ಇದೀವಿ. ನಾವು ತೋಟದಲ್ಲೇ ಕೆಲಸ ಮಾಡ್ಕೊಂಡಿದೀವಿ ಅಚ್ಚುಕಟ್ಟಾಗಿ. ಈ ಕೃಷಿ ಹಿನ್ನೆಲೆ ಏನಾದ್ರೂ ಇತ್ತ ಮಂಜುನಾಥ್ ನಿಮ್ಗೆ? ಸರ್ ಖಂಡಿತವಾಗ್ಲೂ ಇಲ್ಲ, ನಮ್ಗೆ ನಮ್ಮ ತಾಯಿಯವರು ಮಾತ್ರ ಕೃಷಿ ಹಿನ್ನೆಲೆಯಿಂದ ಸ್ವಲ್ಪ ಬಂದಂತವ್ರು. ಅದ್ ಬಿಟ್ರೆ ನಮ್ಮ ತಂದೆಯವರು ಬಂದು KSRTC ನಲ್ಲಿ ಹೆಡ್ ಮೆಕ್ಯಾನಿಕ್ ಆಗಿ ವರ್ಕ್ ಮಾಡಿ ರಿಟೈರ್ಡ್ ಆದಂತವ್ರು. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಯಾವ್ದೇ ತರದ ಅನುಭವಗಳಿರ್ಲಿಲ್ಲ. ನಮ್ ತಂದೆ ರಿಟೈರ್ಡ್ ಆದ್ಮೇಲೆ ನನ್ನ ತಮ್ಮ ಸೈಟ್ ಗೀಟ್ ಏನು ಬೇಡ, ನನಗೆ ಜಮೀನೇ ಬೇಕು ಅಂತ ಹೇಳಿ ಅವರ ಒಂದು ಬಲವಂತದಿಂದ ನಾವು ಮಗ್ಗಿನಲ್ಲಿ ಒಂದು 2 ಎಕರೆ ಜಮೀನು ತೊಳಕಾಗಿದ್ದು. ಅದಾದ್ಮೇಲೆ ನಾವು ಯೂಟ್ಯೂಬ್ಗಳನ್ನ ಅದು ಇದನ್ನ ನೋಡ್ಕೊಂಡು ಏನೆಲ್ಲ ಮಾಡಬಹುದು ಹಾಗೆ ನಾವು ಕೃಷಿಯನ್ನ ಶುರು ಮಾಡಿದ್ದು. ಮತ್ತೆ ನಾವು ಅಲ್ಲಿಂದಲೂ ಕೂಡ ಸಾವಯವ ಕೃಷಿಯನ್ನೇ ಬಳಸ್ಕೊಂಡಿದ್ದೀವಿ. ಇಲ್ಲಿವರೆಗೂ ಕೂಡ ನಮ್ಮ ತೋಟದಲ್ಲಿ ಯಾವುದೇ ತರದ ಫರ್ಟಿಲೈಸರ್ಸ್ಗಳನ್ನ ಬಳಸಿಲ್ಲ. ಎರೆಹುಳುವುದನ್ನ ಮಹತ್ವವನ್ನ ನಾವು ಕಂಡುಕೊಂಡಿದ್ದೀವಿ ಅಲ್ಲಿ. ಕಾವ್ಯ, ನಿಮಗೆ ಕೃಷಿ ಹಿನ್ನೆಲೆ ಇತ್ತ? ಇಲ್ಲ ಸರ್, ಯಾವ್ದೇ ತರದ ಕೃಷಿ ಹಿನ್ನೆಲೆ ಇಲ್ಲ. ನಮ್ಮ ಅಪ್ಪ ಅವರು ಸಹ ನಮ್ಮ ಅಮ್ಮ ಅವರು ಮುಂಚೆಯಿಂದ ಬೇರೆ ಊರಲ್ಲಿದ್ದವರು, ಅರ್ಕಲ್ಗೋಡ ಹತ್ರ ಚೌರ್ಗಲ್ ಅನ್ನೋ ಊರಲ್ಲಿದ್ದವರು. ಆ ನಂತರ ನಮ್ಮ ಅಪ್ಪ ಮತ್ತೆ ಅಮ್ಮ ಸಕಲೇಶ್ಪುರಕ್ ಬಂದಾದ್ಮೇಲೂ ನಮ್ಗೆ ಯಾವ್ದೇ ತರ ಜಾಗ ಏನೂ ಇಲ್ಲ, ತೋಟ ಗಿಟ ಏನು ಇಲ್ಲ. ಸಕಲೇಶ್ಪುರದಲ್ಲಿ ಮನೆ ಬಿಟ್ರೆ ಇನ್ನೇನಿಲ್ಲ. ನಮ್ಮಪ್ಪ ಮಾಮೂಲಿಯ ಕೂಲಿ ಕೆಲಸ ನಮ್ಮಮ್ಮನೂ ಅಷ್ಟೇ ಮಾಡ್ಕೊಂಡು ನಾವು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದು. ಮದ್ವೆ ಆದ್ಮೇಲೂ ಸಹ ಅದೇ ಕರಾಟೆ ಟೀಚರ್ ಆಗಿಬಿಟ್ರೆ ಯಾವ್ದೇ ತರ ಕೃಷಿ ಹಿನ್ನೆಲೆ ಇಲ್ಲ ಸರ್. ಈ ಕೃಷಿ ಹಿನ್ನೆಲೆ ಇಲ್ಲದೆ ಅಣಬೆ ಬೇಸಾಯ ಮಾಡಬೇಕು, ಅಣಬೆ ಬೆಳಿಬೇಕು ಅಂತ ಹೇಳಿ ನಿಮ್ಮಿಬ್ಬರಿಗೂ ಯಾಕೆ ಅನ್ನಿಸ್ತು ಸರ್? ಅಂದ್ರೆ ಅದೇ, ನಾನು ಅಗ್ರಿಕಲ್ಚರ್ ವಿಚಾರವಾಗಿ ಕೆವಿಕೆಗೆ ಹೋದ್ರೆ ನಾನು ಮೂಡಿಗೆರೆಗೆ ಜಾಸ್ತಿ ಹೋಗಿವೆ. ನಮ್ ತಂದೆ ಹಾಸನಲ್ಲಿ ವರ್ಕ್ ಮಾಡ್ತಿದ್ರು, ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ರು, ಮತ್ತೆ ಮೂಡಿಗೆರೆಗೆ ಇದಾಗಿದ್ರು. ಅಲ್ಲಿ ಹೋದಾಗ ಮೂಡಿಗೆರೆ ಕೆವಿಕಿನಲ್ಲಿ ಒಳ್ಳೆ ಅಟ್ರಾಕ್ಟಿವ್ ಆಗಿ ನಾವ್ ಏನೇ ಹೋದ್ರೂ ಒಂದು ಹೇಳುವಂತದ್ದು, ಯಾವ್ದೇ ಸಮಸ್ಯೆಗೆ ಸ್ಪಂದಿಸುವಂತದ್ದು, ಮತ್ತೆ ಏನಾದ್ರು ಮಾಡುವಂತದ್ದು ಇದು. ಅದಕ್ಕೆ ಅವರು ಹೇಳೋರು, ನೀವು ಹಾಸನಲ್ಲೇ ಇದೆಯಲ್ಲ ಕೆವಿಕೆ, ಅಲ್ಲೇ ವಿಚಾರಿಸಿ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿವರೆಗೂ ಇಷ್ಟು ದೂರ ಬರ್ತಿರಲ್ಲ, ಅಲ್ಲೇ ಹೋಗಿ ಎಲ್ಲಾ ತರದ್ದು ಅಲ್ಲೂ ಮಾಹಿತಿ ಕೊಡ್ತಾರೆ ಅಂದಾಗ ನಾನು ಮೊದಲಿಗೆ ಬಂದಾಗ ಶಿವಶಂಕರ್ ಸರ್ನೇ ಭೇಟಿಯಾಗಿದ್ದು. ಅದೇ ಸಂದರ್ಭದಲ್ಲಿ ಅವ್ರು ಹಿಂಗಿದೆ, ನಾವು ಇನ್ಫಾರ್ಮ್ ಮಾಡ್ತೀವಿ ನಿಮ್ಗೆ, ಅಣಬೆ ಬೇಸಾಯ ಇದೆ, ನೀವು ಮಾಡಿ, ಅದ್ರ ಜೊತೆಗೆ ಮಾಡಿ ನೋಡಿ, ಇದು ಒಂದು ಉದ್ಯಮವಾಗಿ ನೀವು ಮಾಡ್ಕೊಬಹುದು ಅಂತ ಹೇಳಿದಾಗ, ಸರಿ ಸರ್ ಬರ್ತೀವಿ, ಆದ್ರೆ ನಾವಿಬ್ರು ಬರ್ತೀವಿ ಸರ್, ಒಟ್ಟಿಗೆನೆ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ. ಅವರು ನಮ್ಗೆ ಹೆಚ್ಚು ಕಡಿಮೆ ಕೊರೋನಾ ಬರೋಕ್ಕಿಂತ ಇನ್ನೂ ಒಂದು 2-3 ತಿಂಗಳು ಇದ್ದಂಗೆನೆ ಅವಾಗ್ಲೇನೆ ನಮ್ಗೆ ಕರೆಸಿ 1 ತಿಂಗಳ ಕಾಲ ಅವರು ನಮ್ಗೆ ತರಬೇತಿಯನ್ನ ಕೊಟ್ರು. ನಾವು ಅನ್ಕೊಂಡಿದ್ದು ಅಂದ್ರೆ ಅವಾಗೇನು ನಾವು ಮತ್ತೆ ಶುರು ಮಾಡಿರ್ಲಿಲ್ಲ, ಟ್ರೈನಿಂಗ್ ತಗೊಂಡ್ರುವೆ, ನೋಡೋಣ ನೋಡೋಣ ಅಂತ ಹೇಳಿ ಹಾಗೆ ಇದು ಮಾಡ್ಕೊಂಡು ಬಂದಿದ್ದು. ಯಾವಾಗ ಕೊರೋನಾ ಎಲ್ಲ ಮುಗೀತು, ನೋಡೋಣ ಬೇರೆ ಒಂದು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾವು ಅಣಬೆಯನ್ನ ಬೆಳೆಯೋಣ ಫಸ್ಟಿಗೆ, ಹಿಂಗಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅವಾಗ ಶುರು ಮಾಡಿದ್ದು ಸರ್. ಈಗ ಅಣಬೆ ಬೇಸಾಯದ ಬಗ್ಗೆ ಕಲಿಬೇಕು ಅಂತ ಹೇಳಿ ನಿಮ್ಗೆ ಅನ್ನಿಸ್ತೋ ಅಥವಾ ಶಿವಶಂಕರ್ ಅವ್ರು ಹೇಳಿದ ಮೇಲೆ ಅನ್ನಿಸ್ತೋ? ಇಲ್ಲ ಸರ್, ಅದು ಅವರು ಶಿವಶಂಕರ್ ಸಾರೇ ಗೈಡೆನ್ಸ್ ಕೊಟ್ಟಿದ್ದು, ಮಾಡ್ ನೋಡಿ ಈ ತರ ಚೆನ್ನಾಗಿದೆ, ಮತ್ತೆ ಉದ್ದಿಮೆಯಾಗಿ ಕನ್ವರ್ಟ್ ಮಾಡ್ಕೊಬಹುದು, ಯಾರು ಕೂಡ ಬೆಳೀತಾ ಇಲ್ಲ, ಹೀಗಿದೆ ಮಾಡ್ ನೋಡಿ ಅಂತ ಹೇಳಿದ್ರು. ನಾವು ಒಂದು ಅವಾಗ ಆ ಸಮಯದಲ್ಲಿ ಸ್ವಲ್ಪ ಫ್ರೀ ಆಗಿದ್ದು, ಶಾಲೆಗಳು ಕೂಡ ಅಷ್ಟಾಗೇನು ನಡೀತಾ ಇರಲಿಲ್ಲ, ಹಾಗಾಗಿ ನಾವು ಒಂದು ಪ್ರಯತ್ನ ಮಾಡಿ ನೋಡೋಣ, ಎಲ್ಲ ಇಲ್ಲಿ ಟ್ರೈನಿಂಗ್ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಅಂತ ಹೇಳಿದ್ರೆ ಸರ್, ಈ ಕೊರೋನಾ ಬಂದಾದ್ಮೇಲೆ ತುಂಬಾ ಜನದ್ರ ಉದ್ಯೋಗಗಳನ್ನ ಕಳೆದುಕೊಂಡಿದ್ದಾರೆ. ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ, ಈಗ ದಿನ ಉದ್ಯೋಗನ ಇದ್ ಮಾಡ್ಕೊಂಡು ನಾವೀಗ ಒಂದ್ ತಿಂಗಳಿಗೆ ಇಷ್ಟು ಪೇಮೆಂಟ್ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಇರ್ತೀವಲ್ಲ, ಅದಕ್ಕೆ ತುಂಬಾ ಜನ ಹೊಡ್ತಾ ಬಿದ್ದಾಗ ಯಾರನ್ನು ಸೇವಿಂಗ್ ಅಂತ ಹೇಳಿ ತುಂಬಾ ಅಮೌಂಟ್ ಏನ್ ಮಾಡಿ ಇಟ್ಕೊಂಡಿರಲ್ಲವಾ? ಇದು ಯಾವ್ದೇ ತರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ದಲೆ ಯಾವ ಉದ್ದಿಮೆನ ಮಾಡಿ ನಾವು ಆದಾಯನ ಗಳಿಸಬಹುದು ಅಂತ ಅಂದಾಗ ಶಿವಶಂಕರ್ ನಮಗೊಂದು ಈ ಗೈಡೆನ್ಸ್ ಕೊಟ್ಟಲ್ಲ, ನಾವ್ ಯಾಕೆ ಟ್ರೈ ಮಾಡಬಹುದು? ಯಾಕಂತ ಹೇಳಿದ್ರೆ ಭತ್ತದ ಹುಲ್ಲು ಎಲ್ಲ ಇಲ್ಲೇ ಸಿಗುತ್ತೆ, ಆ ಕಾನ್ಸೆಪ್ಟ್ ಮೇಲೆ ಸರ್ ನಮಗೆ ಈ ಅಣಬೆ ಬೆಳೆನ ಮಾಡಬೇಕು ಅನ್ನೋದು ಬಂದಿದ್ದು. ಈ ಅಣಬೆ ತರಬೇತಿಯನ್ನ ಪಡೆಯೋದಕ್ಕಿಂತ ಮೊದಲು ಅಣಬೆ ಬಗ್ಗೆ ನಿಮ್ಗೆ ಏನ್ ಗೊತ್ತಿತ್ತು? ಖಂಡಿತ ಏನು ಗೊತ್ತಿರಲಿಲ್ಲ ಸರ್, ನಮ್ಗೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಮತ್ತೆ ಇವಾಗ ನಮ್ ತೋಟದಲ್ಲಿ ಕೂಡ ನಾವು ಬೆಳೀತಾ ಇದ್ರು ಕೂಡ ನಮ್ ತೋಟದಲ್ಲಿ ನ್ಯಾಚುರಲ್ ಆಗಿ ಸಿಗುವಂತ ಅಣಬೆನು ಕೂಡ, ಯಾಕಂದ್ರೆ ಸಾವಿರಾರು ಜಾತಿ ವಿಷ ಅಣಬೆ ಅಂತ ಇದೆ ಅಂತ ಹೇಳಿದ್ರು, ಹಾಗಾಗಿ ನಾವು ಬೆಳೀತಾ ಇದ್ದಿದ್ದು ಇದೊಂದ್ ಮಾತ್ರ ಆಯಿಸ್ಟರ್ ಮಶ್ರೂಮ್. ಹಾಗಾಗಿ ನಮಗೆ ಬೇರೆ ಮಶ್ರೂಮ್ ಅಂದ್ರೆ ಭೂಮಿನಲ್ಲಿ ಬೆಳೆಯುವಂತ ಮಶ್ರೂಮ್ ಬಗ್ಗೆ ನಮ್ಗೆ ಅವೇರ್ನೆಸ್ ಇರಲಿಲ್ಲ. ಅದ್ರ ಬಗ್ಗೆ ನಮ್ಮ ತೋಟ ಪಕ್ಕ ಒಬ್ರು ಅಜ್ಜಿ ಇದಾರೆ, ಅವರು ನಮ್ ತೋಟದಲ್ಲಿ ಬಂದ್ರೆ ಯಾವಾಗ್ಲೂ ಮಳೆ ಬಂದ ಸಂದರ್ಭದಲ್ಲಿ ಅದನ್ನ ಬಂದ್ ಕಿತ್ಕೊಂಡು ಹೋಗ್ತಾ ಇದ್ರು. ಅದನ್ನ ನಾವು ನೋಡ್ಬಿಟ್ಟು, ಅಜ್ಜಿ ಇದನ್ನ ತಿನ್ಬಹುದಾ, ನೀನ್ ಬೆಳಿತೀಯಲ್ಲಪ್ಪ ಆಣ್ಬೇಗಿಂತಲೂ ಇದನ್ನು ಚೆನ್ನಾಗಿರುತ್ತೆ ತಿನ್ಬಹುದು ಅಂತ ಹೇಳಿದ ಮೇಲೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ್ದನ್ನ ಕಿತ್ಕೊಂಡು ತಿಂತಾ ಇದ್ರು ತಗೊಂಡೋಗಿ ಅದನ್ನೇ ನಾವು ತಗೊಬಂದು ಸೇವನೆ ಮಾಡೋದಕ್ಕೆ ಶುರು ಮಾಡಿದ್ದು. ನಾವು ಅಲ್ಲಿವರೆಗೂ ಸಹಿತ ನಾವು ಅಣಬೆನೆ ತಿಂದ ತರಬೇತಿ ಸುಮಾರು 25 ದಿವಸ ಇತ್ತು ಅಂತ ಹೇಳಿದ್ರಿ. 25 ದಿವಸಗಳ ತರಬೇತಿಯಲ್ಲಿ ಅಣಬೆ ಬಗ್ಗೆ ನೀವು ಏನೇನು ಕಲೀಲಿಕ್ಕೆ ಸಾಧ್ಯ ಆಯ್ತು? ಸರ್, ನನ್ಗೆ ತುಂಬಾ ಅಂದ್ರೆ ತುಂಬಾನೇ ಅದರಲ್ಲಿ ಅನುಕೂಲ ಆಗಿದೆ. ನಾವಲ್ಲಿ ಫಸ್ಟ್ ನೆಗ್ಲೆಕ್ಟ್ ಮಾಡಿದ್ದೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂರ್ಬೇಕಲ್ಲ ಅಂತ ಹೇಳ್ಬಿಟ್ಟು ವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗಿ ಮಶ್ರೂಮ್ ಬಗ್ಗೆ ನಾಲೆಡ್ಜ್ ಇರೋರ್ನ ಯಾರ್ಯಾರನ್ನೆಲ್ಲ ಸೈಂಟಿಸ್ಟ್ ಗಳನ್ನ ಕರೆಸ್ಬೋದು ಅಷ್ಟು ಜನನು ಪ್ರತಿ ದಿವಸನು ಬೇರೆ ಬೇರೆ ಅವರನ್ನ ಇಂಟ್ರೊಡ್ಯೂಸ್ ಮಾಡಿ ಶಿವಶಂಕರ್ ಸರ್ ಕರೆಸಿ ಅದ್ರ ಮಹತ್ವ ನಮ್ಗೆ ಇವತ್ತು ಗೊತ್ತಾಗ್ತಾ ಇದೆ, ಅವ್ರು ಯಾಕೆ ಅಷ್ಟು ಇದನ್ನ ತಗೊಂಡು ಮಾಡಿದ್ದಾರೆ ಅನ್ನೋ ಒಂದಿದ್ದಕ್ಕೆ. ಅಂದ್ರೆ ಬೇರೆ ಬೇರೆಯವ್ರನ್ನೇ ಕಾನ್ಸೆಪ್ಟ್, ಬಟನ್ ಮಶ್ರೂಮ್ಸ್ ಬೆಳೆದಿರೋರಾಗಿರ್ಬೋದು ಅಥವಾ ಆಯಿಸ್ಟರ್ ಮಶ್ರೂಮ್ ಬೆಳೆದಿರೋರಾಗಿರ್ಬೋದು, ಮತ್ತೆ ಅದರಲ್ಲಿ ತಗಲುವಂತ ರೋಗಗಳು ಮತ್ತೆ ಅದು ಹೇಗ್ ಬರುತ್ತೆ ಅನ್ನೋದಕ್ಕೆ ಸೈಂಟಿಸ್ಟ್ ಗಳನ್ನ ಕರೆಸೋದಾಗಿರ್ಬೋದು, ಎಲ್ಲರನ್ನು ಕರೆಸಿ ಪ್ರತಿ ದಿವಸನೂ ಅದರದೇ ಬಗ್ಗೆ ವಿಚಾರಧಾರೆಗಳನ್ನ ಮುಟ್ಸಿದಾರೆ ಸರ್. ಆ ಒಂದು ಇದ್ರೊಳಗಡೆ ಏನೇನು ಕಲಿಯಲಿಕ್ಕೆ ಸಾಧ್ಯ ಆಯ್ತು ಕಾವ್ಯ ನಿಮ್ಗೆ? ಯಾಕೆಂದ್ರೆ ಅಣಬೆ ತಿಂದು ಕೂಡ ನಿಮಗೆ ಗೊತ್ತಿರಲಿಲ್ಲ, ನೋಡಿಯೂ ಕೂಡ ಗೊತ್ತಿರಲಿಲ್ಲ, ಪರಿಚಯನೇ ಇಲ್ಲದ್ರ ಬಗ್ಗೆ ಕಲೀಲಿಕ್ಕೆ ಅಂತ ಹೇಳಿ ನೀವು ಹೋದ್ರಿ ಅಲ್ವಾ, ಏನೇನು ಕಲೀಲಿಕ್ಕೆ ಸಾಧ್ಯ ಆಯ್ತು ಅಲ್ಲಿ? ಫಸ್ಟ್ ಅಣಬೆಯಲ್ಲಿ ಏನ್ ಅಂಶಗಳಿದೆ, ನಮ್ಮ ದೇಹಕ್ಕೆ ಅದು ಎಷ್ಟು ಬೇಕು, ನಾವ್ ಏನ್ ಇದುವರೆಗೂ ಮಿಸ್ ಮಾಡ್ಕೊಂಡಿದೀವಿ ಇದನ್ ತಿಳ್ಕೊಂಡ್ವಿ ಸರ್. ಅದಾದ್ಮೇಲೆ ಅಣಬೆನ ಹೇಗ್ ಬೆಳಿಬಹುದು, ಅಣಬೆ ಈಗ ಬೆಳೆದಾದ್ಮೇಲೂ ಸಹ ಫಸ್ಟ್ ನಾವುಗಳು ಹೇಗ್ ಟೇಸ್ಟ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಮೇನ್ ಇದ್ ಮಾಡಿದ್ದೇನೆ. ಓ, ನೀವುಗಳು ಅಣಬೆ ತಿನ್ನಲ್ವಾ, ನಿಮಗೆ ಫಸ್ಟ್ ಇದ್ ಮಾಡ್ಬೇಕು ಅನ್ಕೊಂಡು ಅದನ್ನ ರೆಸಿಪಿನೂ ಸಹ ಮಾಡಿಸಿದ್ರೆ ಸರ್ ಅಣಬೆನ. ಸೊ ಅಲ್ಲೇ ಫಸ್ಟ್ ನಾವು ಅಣಬೆ ಹೇಗಿರುತ್ತೆ ಏನು ಎತ್ತ ಅಂತ ಇದ್ ಮಾಡಿದ್ದು, ಮತ್ತೆ ಅದ್ರದ್ದು ರೋಗಗಳು ಯಾವ ತರ ಬರುತ್ತೆ, ಅಣಬೆ ಇದನ್ನ ಇದ್ ಮಾಡಿದ್ರೆ ಟೆಂಪರೇಚರ್ ಆಗಿರ್ಬೋದು ಪ್ರತಿ ಒಂದು ಸರ್. ದಿನ ಈಗೇನ್ 25 ದಿನ ಇತ್ತು, 25 ದಿನಾನು ಸಹ ನಮಗೆ ಹೊಸ ಹೊಸ ತರಾನೇ ಇತ್ತು ಸರ್ ಕ್ಲಾಸಸ್ಗಳು. ಇವತ್ ಬಂದವ್ರು ನಾಳೆ ರಿಪೀಟ್ ಇಲ್ಲ. ಲಾಸ್ಟಿಗೆ ಒಂದ್ ಎರಡ್ ದಿನ ಡೆಮೋನ್ಸ್ಟ್ರೇಷನ್ ಕೊಟ್ರು ಅದು ಹೇಗ್ ಮಾಡ್ಬೇಕು ಅನ್ನೋದನ್ನ, ಅದರ್ವೈಸ್ ಒಂದೊಂದ್ ದಿನಾನು ಬೇರೆ ಬೇರೆಯವ್ರನ್ನ ಕರೆಸಿ ತಿಳಿಯೋದ್ ತುಂಬಾ ಇದೆ ಸರ್. ಅದ್ರಲ್ಲಿ ಏನ್ ಸ್ಟಾರ್ಟಿಂಗ್ ಡಿಸೀಸ್ ಗಳಂತ ಹೇಳಿದ್ರಲ್ಲ, ಈ ತರ ತುಂಬಾ ಬರುತ್ತೆ. ಸ್ಟಾರ್ಟಿಂಗ್ ನಾನು ಮಾಡುವಾಗ ಅಣಬೆನ ಮಾಡ್ತೀನಿ ಅಂತ ಖುಷಿಯಾಗಿ ಮಾಡ್ತೀನಿ, ಅಷ್ಟೇ ಖುಷಿಯಾಗಿ ಚೆನ್ನಾಗಿ ಅಣಬೆ ಬರುತ್ತೆ ನನಗೆ. ನಾನೇನ್ ಮಾಡಿದೀನಲ್ಲ, ಸೊ ಅದು ತುಂಬಾ ಚೆನ್ನಾಗ್ ಬಂತು ನನಗೆ ಅಣಬೆ. 2 KG ಮಾಡಿರೋದ್ರಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮೈಸೂರಿನ ಗ್ರೋತ್ ಆಗಿತ್ತು. ತುಂಬಾ ಚೆನ್ನಾಗ್ ಅಣಬೆ ಬಂತು ಸರ್, ಒಂದ್ 2-3 ಸಲ ನನಗೆ ತುಂಬಾ ಚೆನ್ನಾಗ್ ಬಂತು. ಅದಾದ್ಮೇಲೆ ಗೊತ್ತಾಯ್ತು ನಮಗೆ, ಓ ಅಣಬೆಲಿ ಈ ತರನು ಬರುತ್ತಾ, ಇದರಲ್ಲಿ ಯಾವ್ಯಾವ ತರ ರೋಗ ಬರುತ್ತೆ. ಅವ್ರು ಹೇಳಿರೋದಕ್ಕಿಂತ ನಾವು ಕಲ್ತ್ಕೊಂಡು ಹೋಗ್ತಿದ್ರೆ ಸರ್ ಅಣಬೆಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಏನೇ ಆದ್ರೆ ಥಿಯರಿ ಥಿಯರಿನೇ, ಪ್ರಾಕ್ಟಿಕಲ್ ಬಂದಾಗ ನಾವೇ ಅದ್ರ ಬಗ್ಗೆ ತಿಳ್ಕೊಂಡು ಹೋಗ್ತಾ ಇದ್ರೆ ಸೈಂಟಿಸ್ಟ್ ಗಳು ಇರ್ತಾರಲ್ಲ, ಸೊ ಆ ಈಕ್ವಲ್ ಇದಕ್ಕೆ ಇದಾಗ್ತೀವಿ ಸರ್. ಅಣಬೆ ಬೇಸಾಯ ಮಾಡ್ತಕ್ಕಂಥದ್ದು ಅಥವಾ ಅಣಬೆ ಬೆಳೆಯುವಂತದ್ದು ಹೇಗೆ, ನೀವ್ ಹೇಗೆ ಮಾಡ್ತಾ ಇದ್ದೀರಾ ಹೇಳಿ ಅದ್ರ ಬಗ್ಗೆ. ಸರ್, ಮೊದಲಿಗೆ ನಾವು ಶುರು ಮಾಡಿದಾಗ ಭತ್ತದ ಹುಲ್ಲನ್ನ ಮೊದಲು ಒಳ್ಳೆ ಹುಲ್ಲನ್ನ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರು. ಹಾಗಾಗಿ ನಮ್ಗೆ ಅಲ್ಲಿ ತೋಟದಲ್ಲೇ ಅಕ್ಕಪಕ್ಕ ಗದ್ದೆಗಳಿರೋದ್ರಿಂದ ನಾವು ಅಲ್ಲೇ ಬೆಳೆದಂತ ರೈತರ ಹತ್ರ ಭತ್ತದ ಹುಲ್ಲನ್ನ ಪರ್ಚೇಸ್ ಮಾಡಿದೀವಿ. ತದನಂತರ ನಾವು ಅದನ್ನ ನಮ್ಗೆ ವರ್ಷ ಪೂರ್ತಿ ಎಷ್ಟು ಬೇಕೋ ಅಷ್ಟನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನ 2-3 ಇಂಚಿನ ಹುಲ್ಲನ್ನ ಕಟ್ ಮಾಡ್ತೀವಿ ಮೊದಲಿಗೆ. ತದನಂತರ ಅದನ್ನ ಇವತ್ತು ಕಟ್ ಮಾಡ್ಕೊಂಡಿದೀವಿ, ನಾಳೆ ಮಾಡ್ತೀವಿ ಅಂತ ಅಂದ್ರೆ ಆ ಹುಲ್ಲನ್ನ ಇಡೀ ರಾತ್ರಿ ನಾವು ನೆನೆಸ್ಬಿಡ್ತೀವಿ. ಕಾಮನ್ ಆಗಿ 8-10 hours ನೆನೆ ಹಾಕ್ಬೇಕಂತ ಹೇಳ್ತಾರೆ. ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ನೆನೆ ಹಾಕಿರೋ ನೀರನ್ನ ಸೋಸ್ತೀವಿ ಫುಲ್. ಅದನ್ನ ಸೋಸ್ಬಿಟ್ಟು ನಂತರ ಅದನ್ನ 1 hour ಬಿಡ್ತೀವಿ. ಅದಾದ್ಮೇಲೆ ಹುಲ್ಲನ್ನ ನಾವು ಸ್ಟೀಮ್ ತರ, ಈ ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಆ ರೀತಿಯಾಗಿ ನಾವು ಅದನ್ನ ಒಂದು 200 liter ಡ್ರಮ್ ಒಳಗಡೆ ಇಟ್ಬಿಟ್ಟು ಕಬ್ಬಿನ ಡ್ರಮ್ ಒಳಗಡೆ ಅದಕ್ಕೊಂದು ಅಟ್ಟೆ ಮಾಡಿಸಿದ್ವಿ. ಅಟ್ಟೆ ಮೇಲೆ ಆ ಹುಲ್ಲನ್ನು ಹಾಕ್ಬಿಟ್ಟು ಒಂದು ಒಂದೂವರೆ ಗಂಟೆ ಟೈಮ್ ನಾವು ಆ ಹುಲ್ಲನ್ನು ಬಾಯ್ಲ್ ಮಾಡ್ತೀವಿ. ಅಂದರೆ ಬೇಯಿಸೋದ್ರಿಂದ ಅದರೊಳಗಿರುವಂಥ ಅಂಶಗಳು, ಸೂಕ್ಷ್ಮಾಣು ಜೀವಿಗಳು ಏನೇನಿರುತ್ತೆ ಅಷ್ಟು ಕೂಡ ಸತ್ತೋಗುತ್ತೆ ಹಾಗಾಗಿ ಅದನ್ನ ಸ್ಟರ್ಲೈಜೇಷನ್ ರೂಪದಲ್ಲಿ ಮಾಡ್ತೀವಿ. ಇದು ಸೋಕ್ ಮಾಡೋದು ಕೂಡ ಒಂದು ಸ್ಟರ್ಲೈಜೇಷನ್, ಇದು ಬೇಯಿಸೋದು ಕೂಡ ಒಂದು ಸ್ಟರ್ಲೈಜೇಷನ್ ಮೆಥಡಲ್ಲಿ ಮಾಡ್ತೀವಿ. ಹುಲ್ಲನ್ನ ಒಂದೂವರೆ ಗಂಟೆ ಬೇಯಿಸಿದ ನಂತರ ಮತ್ತೆ ಅದನ್ನ ಮೇಲ್ಗಡೆ ಹಬೆ ಬರ್ತಾ ಇರುತ್ತೆ, ಬೆಂದಿದ್ದು ಗೊತ್ತಾಗ್ಬಿಡುತ್ತೆ. ಆ ಟೈಮಲ್ಲಿ ನಾವು ತೆಗೆದುಬಿಟ್ಟು ಒಂದು ವಾತಾವರಣದಲ್ಲಿ ಅದನ್ನ ಆರಕ್ಕೆ ಹಾಕ್ತೀವಿ. ಒಣಗಿದ ನಂತರ ಅದು ಹುಲ್ಲನ್ನ ಹಿಂಡಿದ್ರೆ 80% ಅದರೊಳಗಡೆ ನೀರಿನಂಶ ಇದಾಗಿರ್ಬೇಕು, ಇನ್ನು 20% ಅಷ್ಟಿರ್ಬೇಕು. ಅಷ್ಟನ್ನ ನಾವು ಬೆಡ್ಡಿಂಗ್ ಮಾಡೋದಕ್ಕೆ ತಗೊಳ್ತೀವಿ ಸರ್. ಅದಾದ ನಂತರ ಏನ್ ಮಾಡ್ತೀರಾ ಸರ್? ಅದಾದ ನಂತರ ಈಗ ಅದು ಹಣಬೆ ಏನು ನಮ್ಮನೆಯವ್ರು ಹೇಳಿದ್ರು, ಸೊ ಇವ್ರು ಹೇಳಿದ್ದು ಈಗ ನಾವ್ ಏನ್ ಅದು ಲಾರ್ಜ್ ಸ್ಕೇಲ್ ಬೆಳೀತಾ ಇದೀವಿ ಆ ಕಾನ್ಸೆಪ್ಟ್. ಇನ್ ಕೆಲವ್ರು ಇರ್ತಾರೆ, ಕೆಲವ್ರ ಮೈಂಡ್ ಅಲ್ಲೂ ಬಂದಿರುತ್ತೆ ಸಣ್ಣ ಪ್ರಮಾಣದಲ್ಲಿ ಹಣಬೆನ ಮಾಡ್ಕೋಬೇಕು ಅಂತ. ಯಾರನ್ನೇ ಆಗಿರ್ಬೋದು ನಾನು ಹೇಳೋದು, ದೊಡ್ಡ ಪ್ರಮಾಣದಲ್ಲಿ ಕೈಯಾಕಕ್ಕಿಂತ ಫಸ್ಟ್ ನಾವು ಸಣ್ಣ ಪ್ರಮಾಣದಲ್ಲಿ ಬೆಳ್ಕೊಂಡ್ರೆ ಈಗ ಡ್ರಮ್ಗಳೆಲ್ಲ ನೆಸ್ಸಿಟ್ಟಿರಲ್ಲ, ಮಾಮೂಲಿ ಪಾತ್ರೆ ನೆನೆ ಹಾಕಿ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೋಬಹುದು ಸರ್. 2 kg ಡ್ರಮ್ಗಳು ನೆಸ್ಸಿಟ್ಟಿರಲ್ಲ, ಪಾತ್ರೆಯಲ್ಲೇ ಬೇಯಿಸ್ಕೊಂಡು ನೀಟ್ ಆಗಿರೋದೊಂದು ಟಾರ್ಪಲ್ ತರ ಚಿಕ್ಕ ಟಾರ್ಪಲ್ ಅನ್ನ ನೀಟಾಗಿ ಎಲ್ಲ ಒರೆಸಿ ಇದನ್ನ ಒಣ ಹಾಕಿ ಆ ಹುಲ್ಲನ್ನ ಹಿಂಡಿ ನೋಡ್ಬೇಕು ಸರ್. ಹುಲ್ಲು ಯಾವ ಹದಕ್ಕೆ ಇರ್ಬೇಕಂದ್ರೆ ಹಿಂಡಿದ್ರೆ ಅದರಲ್ಲಿ ತೇವಾಂಶ, ಕೈಲಿ ತೇವಾಂಶ ಬರಬೇಕೆ ಹೊರತು ಯಾವ್ದೇ ತರ ನೀರ್ ಬರಬಾರ್ದು. ಹಿಂಡಿದ್ರೆ ಆ ಪ್ರಮಾಣದಲ್ಲಿರೋ ಹುಲ್ಲನ್ನ 12x18 ಕವರ್ಸ್ ಬರುತ್ತೆ ಸರ್. ಆ ಕವರ್ಸ್ ಅನ್ನ ರೌಂಡ್ ಶೇಪ್ ಅಲ್ಲಿ ಕೆಳಗಡೆ ರಬ್ಬರ್ ಹಾಕ್ಬಿಟ್ಟು ಇದ್ ಮಾಡಿರ್ತೀವಿ. ಸೊ ಒಂದ್ ಲೇಯರ್ ಫುಲ್ ಹುಲ್ಲು ಹಾಕ್ತಿವಿ, 1-1.5 inches ಹುಲ್ಲು ಹಾಕ್ಬಿಟ್ಟು ಅದ್ರ ಸುತ್ತ ಹಣಬೆ ಬೀಜ ಹಾಕ್ತಿವಿ. ಆಮೇಲೆ ಮತ್ತೆ 1-1.5 layer ಅಷ್ಟು ಹುಲ್ಲಾಕಿ ಅದೇ ತರ 4 layer ಹಣಬೆ ಬೀಜ ಈ ತರ 4 layer ಮಾಡಿ ಫುಲ್ ಕ್ಲೋಸ್ ಮಾಡಿ ಟೈಟ್ ಆಗಿ ರಬ್ಬರ್ ಬ್ಯಾಂಡ್ ಹಾಕಿ ಮುಚ್ಚುತ್ತೀವಿ ಸರ್. ಮುಚ್ಚಿದ ನಂತರ ಸೊ ಅದಕ್ಕೆ ಗಾಳಿ ಆಡೋದಕ್ಕೆ ಇದ್ಬೇಕು, ಬಟ್ ಆದ್ರೆ ಹೋಲ್ಸ್ಗಳನ್ನ ಮಾಡಿದ್ರೆ ಈ ಸೊಳ್ಳೆಗಳು ಈ ನೊಣಗಳು ಹೋಗಿ ಕೂರುವಂತ ಚಾನ್ಸಸ್ ಇರುತ್ತೆ, ಆಗ ಬೆಡ್ ಹಾಳಾಗುತ್ತೆ, ಇದರಿಂದ ರೋಗ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದಕ್ಕೆ ಹತ್ತಿ, ನಾನ್ ಅಬ್ಸರ್ವಿಂಗ್ ಹತ್ತಿ ಬರುತ್ತೆ, ಸೊ ಆ ಹತ್ತಿನ ಹೋಲ್ ಮಾಡ್ತೀವಿ. ಟೋಟಲ್ 1 bed ಹೋಲ್ ಮಾಡ್ತೀವಿ ಸರ್ ಸುತ್ತ. 3-3 ಈಗ ಡೈರೆಕ್ಷನ್ ಅಲ್ಲಿ ತ್ರಿಕೋನಾಕಾರದಲ್ಲಿ 3 directionನಲ್ಲಿ 3-3 ಹೋಲ್ ತರ ಈ ತರ 9 holes ಮಾಡ್ತೀವಿ ಸರ್. ಈ ಹೋಲ್ ಮಾಡಿದ ಬೆಡ್ಗಳನ್ನ ಏನ್ ಡಾರ್ಕ್ ರೂಮ್ ಇರುತ್ತೆ, ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದ್ರೆ ಡಾರ್ಕ್ ರೂಮ್ ಇವೆಲ್ಲ ನೆಸ್ಸಿಟಿ ಇರಲ್ಲ, ಮಾಮೂಲಿಯಾಗಿನೆ ಒಂದು ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಬೆಡ್ಡಿಂಗ್ಸ್ ಗಳನ್ನ ಜೋಡಿಸ್ಕೊಂಡ್ರು ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ದಿನ ಇದ್ ಮಾಡಬಹುದು, ಬಟ್ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋದಾದ್ರೆ ಹ್ಯಾಂಗಿಂಗ್ ಸಿಸ್ಟಮ್ಸ್ ಗಳನ್ನ ಮಾಡ್ಕೊಂಡಿದೀವಿ ನಾವು. ಅದರಲ್ಲಿ ಈಗ ಯಾವ ತರ ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾಸ್ ಬರ್ಬೇಕಂದ್ರೆ ಹಿಂದಿನ ಕಾಲದಲ್ಲಿ ಮೊಸರು ಗಡಿಗೆಗಳನ್ನ ಹಿಡೋದಕ್ಕೆ ತೂಗಾಕೋದಕ್ಕೆ ಇದ್ ಮಾಡ್ತಿದ್ರು, ಹ್ಯಾಂಗಿಂಗ್ ಮಾಡ್ತಿದ್ರು ಒಂದ್ರ ಮೇಲೆ ಒಂದು ಈ ತರ ನಾವು ಹ್ಯಾಂಗಿಂಗ್ ಗಳನ್ನ ಮಾಡ್ಕೊಂಡಿದೀವಿ ಸರ್. ಅದನ್ನ ಡಾರ್ಕ್ ರೂಮ್ ಅಲ್ಲಿ ಹ್ಯಾಂಗ್ ಮಾಡ್ತೀವಿ, ಅಂದ್ರ ಮೇಲೆ ಒಂದು ಈ ತರ ಒಂದು ಹಗ್ಗಕ್ಕೆ 5-6 ಹ್ಯಾಂಗ್ ಮಾಡ್ತೀವಿ. ಅದನ್ನ 18 ತನಕ ಮುಚ್ಚಿಟ್ರೆ ನಾವು ಮತ್ತೆ ಇನ್ನು 18 ತನಕ ಅಲ್ಲಿ ಓಡಾಡಕ್ ಹೋಗಲ್ಲ. ಅದು ಮೈಸಲಿನ್ ಗ್ರೋತ್ ಆಗಿರೋದು 18 ಹೋದಾಗ ಮೈಸಲಿನ್ ಫುಲ್ ನಿಮಗೆ ಯಾವ ತರ ಒಂದು ಫುಲ್ ಕೆನೆ ಬಂದಾಗ ಹಾಲು ಯಾವ ಕಲರ್ ಇದಾಗಿರುತ್ತೆ ಆ ತರ ಫುಲ್ ಮೊಸರುಗಟ್ಟಿರೋ ತರ ಬರುತ್ತೆ ಸರ್ ನಿಮಗೆ ಆ ಬೆಡ್ಡಿಂಗ್ಸ್ ಗಳು. ಅದನ್ನ ನಾವು ಸ್ವಲ್ಪ ಗಾಳಿ ಬೆಳಕು ಈ ತರ ಇರುವಂತಹ ಪ್ಲೇಸಿಗೆ ನಾವು ಶಿಫ್ಟಿಂಗ್ ಮಾಡ್ಕೊಂಡು ಹತ್ತಿಗಳನ್ನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ಆ ನಂತರ ಅದರಲ್ಲಿ 20-24 ತನಕ ವೇಟ್ ಮಾಡ್ತೀವಿ. ಸಣ್ಣ ಸಣ್ಣದಾಗಿ ಮೊಗ್ಗುಗಳು ಬರುತ್ತೆ, ಅದರಿಂದ ನಿಮಗೆ ಗೊತ್ತಾಗುತ್ತೆ ಏನಾದ್ರು ಟೆಂಪರೇಚರ್ ಜಾಸ್ತಿ ಇದೆ. ಈಗ ಮಶ್ರೂಮಿಗೆ 20-25 degrees ಟೆಂಪರೇಚರ್ ಬೇಕಾಗುತ್ತೆ, ಅದ್ರದ್ದು ಅಂಶ ಏನಾದ್ರು ಜಾಸ್ತಿ ಆಯ್ತು, 25 ಮೇಲೋಯ್ತು, 28 ಈ ತರ ಏನಾರು ಆಯ್ತು ಅಂದ್ರೆ ಲೈಟ್ ಆಗಿ ಫಾಗರ್ ಟೈಪ್ ಅಲ್ಲಿ ಹೇಗೆ ಅಂದ್ರೆ ಈಗ ಹಿಮ ಬೀಳುತ್ತಲ್ಲ ಆ ತರ ಸ್ಪ್ರೇ ಕೊಟ್ಕೋಬಹುದು ವಾಟರ್ದು. ನಾವ್ ಆತರ ಮಾಡ್ಕೊಂಡಿದೀವಿ. ಸಣ್ಣ ಪ್ರಮಾಣದಲ್ಲಿ ಬೆಳೆಯೋರು ಈ ಮಾಮೂಲಿ ಸ್ಪ್ರೇಯರ್ ಇದ್ ಬರುತ್ತಲ್ಲ ವಾಟರ್ದು ಅದನ್ನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಸ್ಪ್ರೇ ಮಾಡ್ಕೋಬಹುದು. ಅದು ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಬಿಸಿಲಿದ್ರೆ ಮಾತ್ರ, ಇಲ್ಲ ಅಂದ್ರೆ ಯಾವ್ದೇ ತರದ ನಾವು ನೀರ್ ಕೊಡೋದಾಗಿರ್ಬೋದು ಈ ತರ ಏನು ಬೇಕಾಗಲ್ಲ. ಅದಾದ್ಮೇಲೆ ಸರ್ ನಮ್ಗೆ 24 ಚಿಕ್ಕ ಚಿಕ್ಕದಾಗಿ ಮೊಳಕೆ ಬರುತ್ತೆ ಸರ್. ಟೆಂಪರೇಚರ್ ಏನಾದ್ರು ಜಾಸ್ತಿಯಾಗಿ ನಾವು ವಾಟರ್ ಸ್ಪ್ರೇ ಎಲ್ಲ ಕೊಟ್ಟರು ಸಹ ಕೆಲವೊಂದೊಂದ್ಸಲ ನಮಗೆ ನಮ್ಮ ಅನುಭವದ ಪ್ರಕಾರ 40 ಮಶ್ರೂಮ್ ಬಂದಿರೋದಿದೆ ಸರ್ ನಮ್ಗೆ. ಬೆಡ್ಡಿಂಗ್ ಏನಿದು ಇಷ್ಟು ಚೆನ್ನಾಗಿದೆ ಬಟ್ ಯಾವ್ದೇ ತರದ ಇದು ಬರ್ತಿಲ್ವಲ್ಲ ಮೊಳಕೆ ಬರ್ತಿಲ್ವಲ್ಲ ಅಂತ ನಾವು ಅಬ್ಸರ್ವ್ ಮಾಡಿದಾಗ್ಲೂ 40 ಬಂದಿದೆ ನಮಗೆ ಮಶ್ರೂಮ್ ಈ ತರ. ಅದಕ್ಕೆ ವೆದರ್ ಇದೆಯಲ್ಲ ಸರ್ ಅದು ತುಂಬಾ ಮುಖ್ಯ. ಒಂದೊಂದ್ಸಾರಿಗೆ ಮಂಜುನಾಥ್ ಎಷ್ಟು ಮಾಡ್ತೀರ ನೀವು, ಅಂದ್ರೆ ಎಷ್ಟು ಬರಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಮಾಡ್ತೀರಿ? ಸರ್ ಮುಂಚೆ ಎಲ್ಲ ನಾವು ರೆಗ್ಯುಲರ್ ಆಗಿ 30 kg ಕಾನ್ಸೆಪ್ಟ್ ಇಟ್ಕೊಂಡಿದ್ದು, ತಿಂಗಳಿಗೆ 60 kg ಮಾಡಬೇಕು, 15 ಒಂದ್ ಬ್ಯಾಚ್ ಟೈಪ್, ಇನ್ನ 15 ಒಂದ್ ಬ್ಯಾಚ್ ಟೈಪ್ ಅನ್ನಂಗೆ 30-30 kg ನಾವು ತರಿಸ್ಕೊಂಡು ಮಾಡೋದು. ಅವಾಗ ನಾವಂದ್ರೆ ಆ ಮಶ್ರೂಮ್ ಖಾಲಿ ಆಗೋವರೆಗೂ ಇದು ಬರ್ತಾ ಇರೋದು, ಎಷ್ಟೆಷ್ಟು ಬರೋದು ಅಷ್ಟಕ್ಕೆ ನಾವು 30 kg ಅಂತ ಅಂದ್ರೆ ನಮ್ಗೆ ಅರೌಂಡ್ 90-100 kg ಬಂದ್ಬಿಡೋದು. 30 kg ಹಾಕಿದಾಗ ನಮ್ಗೆ ಎಷ್ಟು ಕಸ್ಟಮರ್ಸ್ ಇದ್ರು ಅಷ್ಟಕ್ಕೆ ಮಾತ್ರ ನಾವು ಸೇಲ್ ಮಾಡ್ಕೊಂಡು ಬಾಕಿ ಕೆಲಸ ಮಾಡ್ಕೊಳ್ಳುವು. ಅದು ನಮಗೆ ರೆಗ್ಯುಲರ್ ಆಗಿ ಅಂದ್ರೆ ತಿಂಗಳಿಗೆ ನಾವು ಮಾಡ್ಕೊಂಡೆ ಹೋಗೋ 60-60 kg ಹಂಗೆ. ಇವಾಗ ನಾವೇನ್ ಮಾಡಿದ್ವಿ ಅಂದ್ರೆ ವಾರಕ್ಕೆ 30 kg ಹಾಕಿ ಕನ್ವರ್ಟ್ ಮಾಡಿದ್ವಿ. ವಾರಕ್ಕೆ 30 kg 30 kg ಸೀಡ್ಸ್ ಅನ್ನ ಹಾಕುವಂತದ್ದು, ಅದರಲ್ಲಿ 30 kg ಹಾಕಿದ್ರೆ ನಿಮ್ಗೆ ಬರ್ತಾನೆ ಇರುತ್ತೆ, ನಮಗೆ ಡೈಲಿ ಪ್ರೊಡಕ್ಷನ್ ಬಂದಂಗೆ. ಅದು ಆವರೇಜ್ 7-8-10 kg ವರೆಗೂ ಬರೋ ಚಾನ್ಸಸ್ ಇರುತ್ತೆ. ನಮ್ಗೆ ಹೈಯೆಸ್ಟ್ ಅಂದ್ರೆ ನಾವು ಹಿಂದೆ ಪ್ರೀವಿಯಸ್ ಗಳಲ್ಲಿ 30 ಕೆಜಿ ಮಾಡಿದಾಗ 12 ಕೆಜಿ ವರೆಗೂ ಮಶ್ರೂಮ್ಸ್ ಬಂದಿದೆ. ನಾವು ಅಷ್ಟನ್ನು ಸೇಲ್ ಮಾಡಿದ್ವಿ. ಅದು ಬರೋದು ಒಂದು ವಾರ ಕಂಟಿನ್ಯೂಸ್ ಆಗಿ ಬಂದ್ಬಿಡುತ್ತೆ, ಆಮೇಲೆ ಮತ್ತೆ ಸ್ವಲ್ಪ ಸ್ಟಾಪ್ ಆಗ್ಬಿಡುತ್ತೆ. ಇವಾಗ ನಾವು ಮಾರ್ಕೆಟ್ ನ ಇನ್ನೂ ಚೆನ್ನಾಗಿ ಕಂಡುಕೊಂಡಿರೋದ್ರಿಂದ ನಮ್ಗೀಗ ಡೈಲಿ ಪ್ರೊಡಕ್ಷನ್ಸ್, ಯಾಕೆಂದ್ರೆ ಈಗ ನಾವು ಡೈಲಿ ಸೇಲ್ ಮಾಡಲೇಬೇಕು, ಹಾಗಾಗಿ ನಾವು ಅದನ್ನ ಡೈಲಿ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ವಾರಕ್ಕೆನೆ ನಾವು ಇವಾಗ 30 ಕೆಜಿಗೆ ಬಂದಿದ್ದೀವಿ. ಒಂದ್ ವಾರದಲ್ಲಿ 30 ಕೆಜಿ ಉತ್ಪಾದನೆ ಮಾಡ್ತಾ ಇದ್ರಿ ಈಗ. 30 ಕೆಜಿ ಅಂತ ಅಂದ್ರೆ ಬೀಜ 30 ಕೆಜಿ ಮಾಡ್ತಾ ಇದೀವಿ. ಅಲ್ಲಿಗೆ ನಾವು ತಿಂಗಳಿಗೆ 120 ಕೆಜಿ ಮಾಡ್ತಾ ಇದೀವಿ, 120 × 3 ಅಲ್ಲಿಗೆ ನಮಗೆ 300 ಕೆಜಿ ಮೇಲೆ ಹೊರಟೋಗುತ್ತೆ. ಆ ರೀತಿ ಅವಾಗ ಡೈಲಿ ನಮ್ಗೆ ಅವರೇಜ್ 10 ಕೆಜಿ ಹಂಗ್ ಬರುತ್ತೆ. ಡೈಲಿ ನಾವು ಆತರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಹೋಯ್ತು ಅಂತ ಅಂದ್ರೆ ಡೈಲಿ 10 ಕೆಜಿ ಬರುತ್ತೆ, 10 ಕೆಜಿಗೆ ಆರಾಮ್ಸೆ ಸೇಲ್ ಮಾಡಬಹುದು ಸರಾಸರಿ. ಪ್ರತಿದಿನ ನಿಮಗೆ ಕೊಯ್ಲು ಸಿಗ ಹಂಗೆ ಮಾಡ್ಕೊಳ್ತೀರಾ ಹೇಗೆ? ಅದೇ ಟೈಪ್ ಅಲ್ಲಿ ಮಾಡ್ತಾರೆ ಸರ್, ಅದಕ್ಕೋಸ್ಕರನೇ ವೀಕ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ. ಇವಾಗ ಈಗ ಅಣಬೆನಲ್ಲಿ ಸಾಕಷ್ಟು ವಿಧಗಳಿದಾವೆ, ನೀವು ಯಾವ ಅಣಬೆ ಬೇಸಾಯವನ್ನು ಮಾಡ್ತಾ ಇದ್ದೀರಿ ಸರ್? ಇವಾಗ ನಾವು ಆಯಸ್ಟರ್ ಮಶ್ರೂಮ್ ಅಂತ ಹೇಳಿ ಮಾಡ್ತಾ ಇದೀವಿ. ಅದರಲ್ಲಿ ನಮ್ಮಲ್ಲಿ ಜನಗಳು ಸ್ವಲ್ಪ ವೈಟ್ ಮಾತ್ರ ಈಗ ಮಶ್ರೂಮ್ ನೋಡಿದ್ದಾರೆ, ಅದರಲ್ಲಿ ಪಿಂಕ್ ನೋಡಿಲ್ಲ ಮತ್ತೆ ಯೆಲ್ಲೋ ನೋಡಿಲ್ಲ. ನಾವು ಈಗ ಮಾರ್ಕೆಟ್ ಅಲ್ಲಿ ಪಿಂಕ್ ಹಾಕಿದ್ರು ನೀವು ಕಲರ್ ಹೊಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಮಾತಾಡೋ ಅಂತ ಒಂದಿದೆ. ಈಗ ನಾವು ಅದನ್ನು ಕನ್ವಿನ್ಸ್ ಮಾಡಿ ಇವಾಗ ಅವ್ರಿಗೆ ಹೇಳ್ತಾ ಇದೀವಿ, ಮುಂದಿನ ದಿನಗಳಲ್ಲಿ ಅದೇ ಇನ್ನು ಯೆಲ್ಲೋ ಇದೆ, ಬ್ಲೂ ಇದೆ, ಸಾಜರ್ ಕಾಜು ಇದೆ, ಮಶ್ರೂಮ್ ಅಲ್ಲಿ 5 ವೆರೈಟಿ ಇದೆ ಈ ಮಶ್ರೂಮ್ಸ್ ಅಲ್ಲೇನೆ. ಅದು ಇಲ್ಲಿಯ ನಮ್ಮ ಜನಕ್ಕೆ ಅಷ್ಟು ಪರಿಚಯ ಇಲ್ಲ, ಹಾಗಾಗಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪರಿಚಯ ಮಾಡೋಣ. ಮತ್ತೆ ಇಲ್ಲಿ ಹಾಸನಲ್ಲಿ ಕೂಡ ಈ ಟೆಂಪರೇಚರ್ ಜಾಸ್ತಿ ಇದ್ದಾಗ, ಈ ಲಾಸ್ಟ್ ಟೈಮ್ ಎಲ್ಲ ನಾವು ಅದರಲ್ಲಿ ಲಾಸ್ ಅನ್ನ ಅನುಭವಿಸಿದೀವಿ, ಯಾಕೆಂದ್ರೆ 38 ಡಿಗ್ರಿ ವರೆಗೂ ಹೋಗಿತ್ತು. ನಾವೇನೇ ನೀರು ಕೊಟ್ಟರು ಇದು ಕೊಟ್ಟರು ಕೂಡ ಅದಕ್ಕೆ ಟೆಂಪರೇಚರ್ ಅವಾಯ್ಡ್ ಮಾಡಕ್ ಆಗಲಿಲ್ಲ. ಈ ವರ್ಷನು ಏನಾರ ಅದೇ ರೀತಿ ಆದ್ರೆ ಮಿಲ್ಕಿ ಅಂತ ಹೇಳಿ ಮಿಲ್ಕಿ ಮಶ್ರೂಮ್ ಅಂತ ಇದೆ ಕನ್ನಡದಲ್ಲಿ, ಹಾಲಣ್ಬೆ ಅಂತ ಹೇಳ್ತಾರೆ. ಈ ಆಯಿಸ್ಟರ್ಗೂ ಅಷ್ಟೇ, ಕನ್ನಡದಲ್ಲಿ ಚಿಪ್ಪಣ್ಬೆ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಸಿಪಿ ಅಣ್ಬೆ ಅಂತಾನು ಸಹ ಹೇಳ್ತಾರೆ ಸರ್. ಹಾಗಾಗಿ ಈ ವರ್ಷ ಅದನ್ನ ಹಾಸನ್ಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀವಿ ಸರ್. ಈ ಅಣಬೆ ಬೇಸಾಯ ಬಹಳ ಹಿಂದಿನಿಂದಲೂ ಕೂಡ ಇದೆ, ತುಂಬಾ ಜನ ಮಾಡಿದ್ದಾರೆ, ಕೈ ಸುಟ್ಕೊಂಡಿದ್ದಾರೆ, ಕೆಲವರು ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ, ಎಲ್ಲಿ ಮಾರ್ಬೇಕು ಹೆಂಗ್ ಮಾರ್ಬೇಕು ಅಂತ ಹೇಳಿ ಗೊತ್ತಾಗದೆ ಬಿಟ್ರ ಅಂತದ್ದು. ನೀವು ಎಲ್ಲಿ ಮಾರಾಟವನ್ನು ಮಾಡ್ತಾ ಇದ್ದೀರಾ, ಹೇಗೆ ಮಾರುಕಟ್ಟೆ ಅನ್ನೋದಕ್ಕೆ ಕಂಡ್ಕೊಂಡಿದ್ದೀರಾ ಸರ್? ಇದು ಮೊದಲಿಗೆ ನಮ್ಗೆ ಇದರಲ್ಲಿ ಉಪಯೋಗವನ್ನ ನಾವು ಕಂಡ್ಕೊಂಡಿದೀವಿ. ಮಶ್ರೂಮ್ ಅನ್ನ ಅಣಬೆನ ತಿಂದಲೇ ಇರುವಂತವ್ರು ನಾವು, ಅದನ್ನ ತಿಂದಿ ಅದರಲ್ಲಿ ಉಪಯೋಗವನ್ನ ನಾವು ಕಂಡ್ಕೊಂಡಿದೀವಿ. ಈಗ ಸರ್ವಜನ ಸುಖಿನ ಭವಂತ ಅನ್ನೋ ಹಂಗೆ ಅದರ ಉಪಯೋಗವನ್ನ ಎಲ್ಲರೂ ಬಳಸ್ಕೊಳ್ಳಿ, ಯಾಕೆಂದ್ರೆ ಬೆಳೆಯೋ ತೀರಾ ವಿರಳವಾಗಿದೆ ಸಾವಯವ ರೀತಿನಲ್ಲಿ ಬೆಳೆಯುವಂಥದ್ದು. ಎಲ್ಲ ತಿಂದು ತಿಂದು ಆಸ್ಪತ್ರೆಗಳಿಗೇನೆ ಕಟ್ಟುವಂಥದ್ದಾಗಿದೆ. ಇವತ್ತು ಚೆನ್ನಾಗಿ ಮಕ್ಕಳುಗಳು ಕೂಡ ಸದೃಢರಾಗಿಲ್ಲ, ಹಾಗಾಗಿದೆ ರೋಗ ಇದು ಜಾಸ್ತಿ ಆಗಿದೆ. ಆ ಒಂದು ದೃಷ್ಟಿನಲ್ಲಿ ನಮ್ಮ ತಂದೆಯವ್ರಿಗೂ ಕೂಡ 60 ವರ್ಷ ಅವ್ರು ವರ್ಕ್ ಮಾಡಿದ್ಮೇಲೆ BP ಮತ್ತೆ ಶುಗರ್ ಈ ತರದ್ ಯಾವುದು ಇರಲಿಲ್ಲ. ಅದು ಅವ್ರಿಗೆ ಜಾಸ್ತಿ ಆದಾಗ ನಾವು ಇದ್ರಲ್ಲಿ ಹೇಳಿದ್ರು BP ಮತ್ತೆ ಶುಗರ್ ಎಲ್ಲ ನಾರ್ಮಲ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ದಿವಸಕ್ಕೆ 7-8 ಮಾತ್ರೆ ತಗೊಳ್ಳೋಂಥವ್ರು ಇವಾಗ ನಾರ್ಮಲ್ ಆಗಿ ಬಂದಿದ್ದಾರೆ. ಯಾವಾಗ್ಲೂ ಅವ್ರದ್ದು BP ಮತ್ತೆ ಶುಗರ್ಸ್ ಕಡಿಮೆ ಒತ್ತಡದಲ್ಲೇನೆ ಇರುತ್ತೆ. ಇದು ಅಷ್ಟು ಮಶ್ರೂಮ್ಸ್ ಅವಾಯ್ಡ್ ಮಾಡುತ್ತೆ ತಿನ್ನೋದ್ರಿಂದ. ಹಾಗಾಗಿ ನಮ್ಮಲ್ಲಿ ಉಳಿಯುವಂತ ಮಶ್ರೂಮ್ಸ್ ಅನ್ನ ಅಥವಾ ನಾವು ಬೇಕು ಅಂದಾಗ ನಮ್ ತಂದೆಯವ್ರಿಗೆ ಮಾಡ್ಕೊಡ್ತಾನೆ ಇರ್ತೀವಿ. ಮನೆಯಲ್ಲಿ ನಾವು ರೆಗ್ಯುಲರ್ ಆಗಿ ಇವಾಗ ಅಣಬೆಯನ್ನ ತಿಂತಾನೆ ಇರ್ತೀವಿ. ಹಾಗಾಗಿ ಅದನ್ನ ನೋಡಿದ್ಮೇಲೆ ಎಷ್ಟೋ ಜನಕ್ಕೆ ನಾವು ಅದನ್ನ ಪ್ರಚಾರ ಮಾಡಿದ್ವಿ, ಈ ಮಶ್ರೂಮ್ ಇಂದ ಈ ತರ ಆಗುತ್ತೆ, ಉದಾಹರಣೆ ನಾವೇ ಇದೀವಿ ಅಂತ ಹೇಳ್ಬಿಟ್ಟು. ನಾವು ಅದಕ್ಕೋಸ್ಕರ ನಾವು ಕರಾಟೆ ಟೀಚರ್ ಆಗಿತ್ಕೊಂಡು 1 ಲಕ್ಷ ರೂಪಾಯಿ ವರೆಗೂ ಅರ್ನ್ ಮಾಡಿರುವಂತವ್ರು ಇವತ್ತು ಮಾರ್ಕೆಟಿಗೆ ಬಂದ್ ಇಳಿದು ನಾವು ಇದನ್ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾ ಮುಜುಗರ ಇತ್ತು ನನ್ಗೆ. ನಾನು ಇಲ್ಲಿ ನಿಂತ್ಕೊಂಡು ಮಾರಾಟ ಮಾಡ್ಬೇಕಾ ಇಲ್ಲಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಈ ತರ ನಿಂತ್ಕೊಂಡು ಕನ್ವಿನ್ಸ್ ಮಾಡ್ಬೇಕಾ, ನಾನು ಒಬ್ಬ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದಾನು ಅನ್ನೋ ಒಂದು ಇದಿಟ್ಕೊಂಡಿದ್ರು ಕೂಡ ಇಲ್ಲ, ಇದು ನಾನ್ ಮಾಡ್ತಿರೋಂಥದ್ದು ಒಳ್ಳೆ ಕೆಲಸ, ಇದು ಜನಗಳಿಗೆ ಬಳಕೆ ಮಾಡ್ಬೇಕು ಇದನ್ನ. ನಮ್ಗೆ ಎಲ್ಲಿವರೆಗೂ ಸಾಧ್ಯನ 100 ಜನದಲ್ಲಿ 10 ಜನನಾದ್ರೂ ಇದು ಬಳಕೆ ಮಾಡ್ಕೋಬೇಕು ಅನ್ನೋ ಒಂದು ಹಿತ ದೃಷ್ಟಿಯಿಂದ. ಮತ್ತೆ ಒಳ್ಳೆ ಆಹಾರವನ್ನ ಸೇವಿಸ್ಬೇಕು, ಕೆಮಿಕಲ್ ಮೆಥಡ್ ಅಲ್ಲೂ ಕೂಡ ಮಾಡ್ತಾರೆ, ಬಟ್ ನಮ್ಗೆ ಅದ್ರದ ಆ ಮೆಥಡ್ ಹೇಳ್ಕೊಟ್ಟಿಲ್ಲ ನಮ್ಗೆ. ನಾವು ಮಾಡ್ತಿರೋಂಥದ್ದೇ ಸಾವಯವದಲ್ಲಿ. ನಾವು ಅದಕ್ಕೋಸ್ಕರನೇ ಹುಲ್ಲನ್ನು ಕೂಡ ಬೇಯಿಸ್ತೀವಿ. ನಾವು ಕಮರ್ಷಿಯಲ್ ಆಗಿ ಕೇಳಿದಾಗ ನಿಮ್ನ ಯಾರು ಹುಲ್ಲನ್ನ ಬೇಸ್ ಮಾಡಿ ಅಂತ ಹೇಳಿರೋರು ಜನಗಳಿಗೇನೆ ಅದು ಗೊತ್ತಿರುತ್ತಾ, ನೀವು ಕೆಮಿಕಲ್ ಹಾಕಿ ಬೆಳೀರಿ ಅಂತಾನು ಕೂಡ ಅಂದಿದ್ರು. ಬಟ್ ನಾವು ಬೇರೆಯವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹುಲ್ಲನ್ನ ಬೇಯಿಸಿ ಮಾಡ್ತಾ ಇದೀವಿ. ಪ್ರತಿ ಮಾರುಕಟ್ಟೆನಲ್ಲೂ ಇವಾಗ ನಾವು ಅದನ್ನ ಇದು ಮಾಡ್ತಾ ಇದೀವಿ, ನಮ್ಗೆ ಹಂಗಾಗಿ ಸೇಲ್ ಆಗ್ತಾ ಇದೆ. ತಿಂದವರು ಅದನ್ನ ಚೆನ್ನಾಗಿರೋದ್ರಿಂದಲೇ ನಮ್ಗೆ ಇವತ್ತಿಗೆ ಇನ್ನೂ ಅದನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಮಾರುಕಟ್ಟೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತವರೆಗೂ ಏನ್ ಸಮಸ್ಯೆ ಆಗಿಲ್ಲ ನಿಮ್ಗೆ? ಇಲ್ಲ ಸರ್, ಸಮಸ್ಯೆ ಆಗಿಲ್ಲ. ನೀವು ಕೇಳಿದ ಕ್ವಶನ್ ಗೆ ನಾನು ಹೇಳ್ತೀನಿ ಏನಕ್ಕೆ. ನಾವು ಈಗ 3 ವರ್ಷದಿಂದ ಅಣಬೆ ಬೆಳೀತಾ ಇದ್ವಿ, ಮಾರ್ಕೆಟಿಗೆ ಬಂದಿರ್ಲಿಲ್ಲ ಅನ್ನೋದು ಏಕದಮ್. ನಾನು ಎಲ್ಲೋ ಒಂದು ಯೂಟ್ಯೂಬ್ ನೋಡಿದೆ ಅಥವಾ ಟ್ರೈನಿಂಗ್ ತಗೊಂಡ್ ಬಂದೆ, ಒಂದ 30 ಕೆಜಿ 40 ಕೆಜಿ ಸೀಡ್ಸ್ ತಗೊಂಡ್ ಬಂದೆ, ಮಶ್ರೂಮ್ ಬೀಜ ನಾನು ಅಣಬೆ ಮಾಡ್ಬಿಟ್ಟೆ, ಅದರಿಂದ ಬರೋ ಮಶ್ರೂಮ್ ನಾನ್ ಸೇಲ್ ಹೇಗ್ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಂದ್ರೆ ಕೆಲವು ಜನಗಳಲ್ಲಿ. ಈಗ ತುಂಬಾ ಜನ ಮಶ್ರೂಮ್ ಅಲ್ಲಿ ಬೆಳೆದು ಸರ್ ನಾವು ಬೆಳೆದಿದ್ವಿ ಇದೆಲ್ಲ ಸೇಲ್ ಆಗಲ್ಲ ಅನ್ನೋರೇ ತುಂಬಾ ಜನ ಇದಾರೆ. ಏನಕ್ಕೋಸ್ಕರ ಈ ಚಾಲೆಂಜ್ ನ ಫೇಸ್ ಮಾಡ್ತಾರೆ ಅಂದ್ರೆ ಸರ್, ನಾನ್ ಬೆಳಿತದೀನಿ ನನ್ ಬೆಳೆ ಅಂದ್ರೆ ಅದು ನನ್ ಜವಾಬ್ದಾರಿ ಆಗಿರುತ್ತೆ. ನಾನೇ ಅದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡ್ಬೇಕೆ ಹೊರತು ಜನಗಳಿಗೆ. ಜನಗಳು ತಪ್ಪಲ್ಲ, ತಗೊಳಲ್ಲ ಅನ್ನೋದು ತಪ್ಪಲ್ಲ, ಯಾಕಂದ್ರೆ ಜನಗಳಿಗೆ ಅರಿವಿಲ್ಲ. ಈಗ ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಬಟನ್ ಮಶ್ರೂಮ್ ಈಸಿಯಾಗಿ ಸಿಗ್ತಿದೆ, ಮಶ್ರೂಮ್ ಅಂದ್ರೆ ಗುಂಡಣ್ಬೆ ಅನ್ನೋ ತರ ಕೇಳ್ತಾರೆ. ಅದರ್ವೈಸ್ ನನ್ನ ಪ್ರಾಡಕ್ಟ್ ಅನ್ನ ನಾನ್ ಮಾರ್ಕೆಟ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸೊ ನಾವು ಟೈಮ್ ತಗೊಂಡಿದೀವಿ ಸರ್. ಏಕ್ದಮ್ ನಾವು ಜಾಸ್ತಿ ಬೆಳೆದು ಮಾರ್ಕೆಟಿಂಗ್ ಸಮಸ್ಯೆ ಆಗಿ ಓ ಲಾಸ್ ಆಯ್ತು ಅನ್ನೋ ತರನು ಮಾಡ್ಕೊಂಡಿಲ್ಲ ಸರ್. ನಮ್ಗೆ ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಹೆಂಗ್ ಸೇಲ್ ಆಗುತ್ತೆ ನೋಡ್ಕೊಂಡು ಆ ಲೆವೆಲಿಂಗ್ ಮಾಡ್ಕೊಂಡು ಇಲ್ಲಿ ತನಕ ಸ್ಟುಡ್ ಆಗಿ ನಿಂತು. ಈಗ ರೆಗ್ಯುಲರ್ ಆಗಿ ಏನಿಲ್ಲ ಅಂದ್ರೆ ಸರ್ 5-10 kg ಬೇರೆ ಹೊರಗಡೆಗೆ ಬೆಂಗಳೂರು ಆಗಿರ್ಬೋದು ಎಲ್ಲಿಗೂ ಟ್ರಾನ್ಸ್ಪೋರ್ಟೇಷನ್ ಕೊಡ್ದಲೇ ನಾವೇ ಇಲ್ಲಿ ಲೋಕಲ್ ಅಲ್ಲಿ ಮಾರ್ಕೆಟ್ ಮಾಡ್ತಿದೀವಿ ಸರ್. ಅಣಬೆ ಬೇಸಾಯದಲ್ಲಿ ಪ್ರಧಾನ ಪಾತ್ರ ನಿಮ್ದೋ ಮಂಜುನಾಥ್ ಅವ್ರದ ಸರ್? ಆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೇನ್ ಇರೋದೇ ನಮ್ಮ ಮನೆಯವ್ರದ್ದು ಸರ್. ನಾನು ಏನ್ ಇಲ್ಲಿ ಇಲ್ಲಿ ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇದೀನಿ ಅನ್ನೋದಕ್ಕೂ ಮೇನ್ ಕಾರಣನೇ ನಮ್ಮ ಮನೆಯವರು. ನನಗೆ ಮದ್ವೆ ಅದೇ, ಅಲ್ಲಿಂದಲೂ ನನಗೆ ಅವರು ನನ್ನ ಹಸ್ಬೆಂಡ್ ಆಗಿದ್ದು ನನಗೊಂದು ಗುರು ತರ ಇಟ್ಕೊಂಡು ನನ್ನ ಈ ಲೆವೆಲ್ಗೆ ತಂದಿದ್ದಾರೆ ಸರ್. ಪ್ರತಿಯೊಂದು ನಾನು ಏನೇ ಮಾಡ್ಕೊಂಡು ಇದುವರೆಗೂ ಬಂದಿದ್ದೀನಿ ಅಂತ ಹೇಳಿದ್ರು ಸಹ ನನಗೆ ಸಪೋರ್ಟ್ ಇರೋದೇ ನಮ್ಮ ಮನೆಯವರು ಸರ್. ಇಬ್ರು ಮಾಡ್ತೀವಿ, ಮುಖ್ಯ ಮೇನ್ ಅಂದ್ರೆ ನಮ್ಮ ಮನೆಯವ್ರಿಗೆ ಸರ್. ನನ್ನ ಇದ್ರದ್ದು ಇದು ಬೆಳೆ ಪ್ರಾರಂಭ ಮಾಡಿದ್ಮೇಲೆ ಏನಾದ್ರೂ ಸಮಸ್ಯೆಗಳಾಗ್ತಕ್ಕಂಥದ್ದು, ರೋಗ ಬರ್ತಕ್ಕಂಥದ್ದು ಈ ತರ ಸಮಸ್ಯೆ ಇರುತ್ತೆ? ಹೌದು ಸರ್, ಇರುತ್ತೆ. ಅಂದ್ರೆ ಹುಲ್ಲನ್ನ ಕರೆಕ್ಟ್ ಆಗಿ ನೋಡ್ದಲೇ ತರೋಂಥದ್ದು, ಅದರಿಂದಲೂ ಇದಾಗುತ್ತೆ. ಆಮೇಲೆ ಹುಲ್ಲು ಸ್ಟರ್ಲೈಸೇಷನ್ ನಾವು ಬೇಯಿಸ್ತೀವಲ್ಲ, ಆವಾಗ ನಾವು ಕರೆಕ್ಟ್ ಆಗಿ ಬೇಯಿಸ್ಲಿಲ್ಲ ಅಂತ ಅಂದ್ರೂ ಇದಾಗುತ್ತೆ. ಮತ್ತೆ ಅಣಬೆ ಬೀಜಗಳನ್ನ ನಾವು ಕರೆಕ್ಟ್ ಆಗಿ ಚೆನ್ನಾಗಿದೆಯೋ ಇಲ್ವೋ ಅನ್ನೋದ್ರ ಮೇಲೂ ಕೂಡ ಅದು ಇದಾಗಿರುತ್ತೆ. ಎಲ್ಲವೂ ಕೂಡ ಮುಖ್ಯ ಆಗುತ್ತೆ ಸರ್. ಮತ್ತೆ ರೂಮು ಎಷ್ಟು ಕ್ಲೀನ್ ಆಗಿರುತ್ತೆ, ನಾವು ಮಾಡುವಂತಹ ರೂಮು ಜಾಗ ಎಲ್ಲವೂ ಕೂಡ ಅದಕ್ಕೆ ಸೂಟಬಲ್ ಆಗಿರ್ಬೇಕು. ಎಲ್ಲಿ ಜಾಗ ಚೆನ್ನಾಗಿರುತ್ತೋ, ಮುಂಚೆ ಎಲ್ಲ ಹೇಳ್ತಾ ಇದ್ರು ಕಾಡುಗಳಲ್ಲಿ ಹೊಲಗಳಲ್ಲಿ ಅವಾಗ ಅಂದ್ರೆ ಯಾವ್ದೇ ರಾಸಾಯನಿಕಗಳನ್ನ ಬಳಸ್ತಾ ಇರಲಿಲ್ಲ, ಹುತ್ತದಲ್ಲಿ ಸಿಗೋದು, ಯಾಕೆ ಹುತ್ತದ ಮಣ್ಣು ಅದು ಮಾಡುವಂತದ್ದೇ. ಇದರಿಂದ ಅಂತ ಕಡೆ ಹೆಂಗ್ ಸಿಗ್ತಾ ಇತ್ತು ಅಂತ ಅಂದ್ರೆ ಅದು ತುಂಬಾ ಚೆನ್ನಾಗಿರುವಂತಹ ಜಾಗ, ಜಾಗದಲ್ಲಿ ಬೆಳೀತಾ ಇತ್ತು. ಹಾಗಾಗಿ ಇದು ಕೂಡ ಆ ಪ್ಲೇಸ್ ಅಲ್ಲೇ ಹಾಗೆ ಇತ್ತು ಅಂತ ಅಂದ್ರೆ ಅದು ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಸರ್. ಎಲ್ಲೂ ಕೂಡ ಮೋಸ ಮಾಡಲ್ಲ. ನಾವು ಬೇರೆ ತರಕಾರಿ ಹಂಗೆ ಬೆಳೆಯಕ್ ಹೋಯ್ತು ಅಂತ ಅಂದ್ರೆ ಈ ಮಶ್ರೂಮ್ ಬರೋದಿಲ್ಲ. ಸೂಕ್ಷ್ಮವಾದಂತಹ ಒಂದು ಬೆಳೆ ಸರ್. ನಿಮ್ ಜೊತೆ ಎಷ್ಟು ಜನ ತರಬೇತಿ ಪಡ್ಕೊಂಡಿದ್ರು ಸರ್? ನನ್ಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಮೊದಲ ಬ್ಯಾಚ್ ಅಲ್ಲಿ 25 ತರಬೇತಿಯನ್ನ ಪಡ್ಕೊಂಡ್ರು. ಅದ್ರ ನೆಕ್ಸ್ಟ್ ಬ್ಯಾಚ್ ಅಲ್ಲೂ ಕೂಡ ಏನ್ 25 ಬ್ಯಾಚ್ ಇತ್ತು, ಅದರಲ್ಲೂ ಕೂಡ ಮತ್ತೆ 25 ತರಬೇತಿಯನ್ನ ಪಡ್ಕೊಂಡ್ರು. ಮತ್ತೆ ಕೆವಿಕೆನಲ್ಲಿ ಇವಾಗೆಂದು ತುಂಬಾ ತರಬೇತಿಗಳು ನಡೀತಾನೆ ಇದಾವೆ. ಈಗ 25 ನಿಮ್ ಜೊತೆ ತಗೊಂಡ್ರಲ್ಲ, ಅದರಲ್ಲಿ ಎಷ್ಟು ಜನ ಅಣಬೆ ಬೇಸಾಯ ಮಾಡ್ತಿದ್ದಾರೆ ಈಗ ಸರ್? ಮುಂಚೆ ನಮ್ ಜೊತೆ ಮಾಡಿದಾಗ ಇಬ್ರು ಸೀನಿಯರ್ ಪರ್ಸನ್ಸ್ ಇದ್ರು, ಒಬ್ರು ಸಕಲೇಶ್ಪುರದವರೊಬ್ರು, ಒಬ್ರು ಇಲ್ಲೇ ಮೊಸಳೆ ಹೊಸಳ್ಳಿಯವರು, ಅವ್ರು ಮಾಡ್ತಾ ಇದ್ರು. ಅವರು ಕಾರಣಾಂತರಗಳಿಂದ ಅವರು ಬಿಟ್ಬಿಟ್ರು. ನಮ್ಗೆ ಸೀಡ್ಸ್ ಎಲ್ಲ ತರ್ಸ್ಕೊಡ್ತಿದ್ರು, ಆಮೇಲೆ ನಮ್ಗೆ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಕೊಟ್ಬಿಟ್ಟು ಸ್ಟಾಪ್ ಮಾಡ್ಬಿಟ್ರು. ಏನು ಅಂತ ರೀಸನ್ ಗೊತ್ತಿಲ್ಲ, ಮಾಡ್ತೀವಿ ಅಂದ್ರೆ ಮತ್ತೆ ಮಾಡ್ಲಿಲ್ಲ. ಅವರ ಒಂದು ಮಾರ್ಗದರ್ಶನ ನಾವು ತಗೊಂಡಿದ್ವಿ, ಹೇಗೆ ಏನು ಆಮೇಲೆ ಮಾರ್ಕೆಟ್ ಸಮಸ್ಯೆ ಆದಾಗ್ಲೂ ಅವ್ರನ್ನ ಕೇಳ್ಕೊಂಡಿದ್ವಿ, ಯಾಕೆಂದ್ರೆ ಅವರು ಅನುಭವ ಚೆನ್ನಾಗಿತ್ತು. ಹಾಗಾಗಿ ಅವ್ರ ಅನುಭವದ ಮೇಲೆ ನಾವು ಮಾಡ್ಕೊಂಡು ಇದ್ ಮಾಡ್ಕೊಂಡು ಬಂದಿದ್ವಿ. ಕಡಿಮೆ ಸರ್ ಮಾಡ್ತಿರೋದು, ಯಾರು ಇಲ್ಲ. ನೀವು ಬೆಳೀತಾ ಇರತಕ್ಕಂತ ಅಣಬೆಗೆ ನೀವೇ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಾ, ಬೇಡಿಕೆ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಬೇಡಿಕೆ ಇದೆ. ಬೇಡಿಕೆ ಇಲ್ದಂಗ ಏನಿಲ್ಲ, ಚೆನ್ನಾಗಿದೆ. ಸೊ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಒಂದ್ಸಲ ತಗೊಂಡವರು ಇನ್ನೊಂದ್ಸಲ ತಗೋತಾರೆ. ಇದು ಅಣಬೆ ಹೇಗೆ ಅಂತ ಹೇಳಿದ್ರೆ, ನಾವು ಮಾರ್ಕೆಟಿಂಗ್ ಏನಕ್ಕೋಸ್ಕರ ಮಾಡ್ಕೋಬೇಕು ಅಂದ್ರೆ, ಈಗ ಇದು ಯಾವ್ದಾದ್ರು ಬೇರೆ ತರ ಬೆಳೆ ಅಲ್ಲ. ಈಗ ರೆಗ್ಯುಲರ್ ಆಗಿ ಏನೇ ಒಂದ್ ಐಟಮ್ ಮಾಡಿದ್ರು ಈರುಳ್ಳಿ ಬೆಳ್ಳುಳ್ಳಿ ಇವುಗಳ ಕಂಪಲ್ಸರಿ ಯೂಸ್ ಮಾಡ್ತೀವಿ. ಆದ್ರೆ ಮಶ್ರೂಮ್ ಆತರ ಜನಗಳೇನು ಯೂಸ್ ಮಾಡಲ್ಲ. ಈಗ ಇವತ್ತೇನಾದ್ರೂ ತಿಂದ್ರೆ ನಾವು ಹೋದ್ವಾರ ಇನ್ನು ತಗೊಂಡಿದೀವಿ, ಈ ವಾರ ಬಿಡೋಣ, ನೆಕ್ಸ್ಟ್ ವಾರ ತಗೊಳ್ಳೋಣ, ಈ ತರ ಜನಗಳಿರ್ತಾರೆ. ನಮಗ್ ಮಾತ್ರ ಒಳ್ಳೆ ಪ್ರಕ್ರಿಯೆ ಬಂದಿದೆ ಸರ್, ಚೆನ್ನಾಗಿದೆ. ಬಟನ್ ಮಶ್ರೂಮ್ ಯೂಸ್ ಮಾಡ್ತಿರೋರು ಸಹ ನಮಗೆ ಆ ಮಶ್ರೂಮ್ ತಗೊಳೋದ್ ಬಿಟ್ಟು ಈ ಮಶ್ರೂಮ್ ತಗೋತಿದ್ದಾರೆ. ಆಯಿಸ್ಟರ್ನ್ ಆರ್ಡರ್ ಕೊಡ್ತಾರೆ ನಮಗ್ ಬಲ್ಕ್ ಆಗಿ. ನಮ್ದು ವಾಟ್ಸ್ಆಪ್ ಗ್ರೂಪ್ನು ಮಾಡ್ಕೊಂಡಿದೀವಿ ಸರ್, ಅದರಲ್ಲೂ 150 ಜನ ಇದಾರೆ. ಈ ಮಶ್ರೂಮ್ ಏನಾದ್ರು ಬೇಕು, ನಾವು ಮಶ್ರೂಮ್ ಇನ್ ಕೆಲವೊಂದು ರೆಡಿ ಮಾಡಿರೋ ಫುಡ್ ಇಂದು ಫೋಟೋಸ್ ಗಳಾಗಿರ್ಬೋದು, ಅದರಿಂದ ಏನ್ ಯೂಸಸ್ ಆಗುತ್ತೆ ಈ ತರ ಥಾಟ್ಸ್ ಗಳನ್ನು ಹಾಕ್ತಾ ಇರ್ತೀವಿ ಗ್ರೂಪ್ ಅಲ್ಲಿ. ನೋಡು ಸಹ ಕೆಲವರು ನಾಳೆ ನಮಗೆ ಈ ತರ 1/2 kg ಮಶ್ರೂಮ್ ಕೊಡಿ ಅಂತ ಮೆಸೇಜ್ ಮಾಡಿರ್ತಾರೆ, ಇಲ್ಲ ವಾಯ್ಸ್ ಮೆಸೇಜ್ ಮಾಡಿರ್ತಾರೆ ಈ ತರ ಸರ್. ನಮಗೆ ಇದುವರೆಗೂ ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಜನಗಳಿಂದ. ಅಣಬೆ ಬೆಳೆ ನಿಮ್ಮ ಕೈ ಹಿಡಿದಿದ್ಯಾ? ಹಿಡಿದಿದೆ ಸರ್. ಖಂಡಿತ ಸರ್, ಖಂಡಿತವಾಗಿಯೂ ಖಂಡಿತವಾಗ್ಲೂ ಹಿಡಿದಿದೆ ಸರ್. ಮುಂದಕ್ಕೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಿ? ಹೌದು ಸರ್. ಇವಾಗಿನ ಮಾರ್ಕೆಟ್ ಅನ್ನ ನಮ್ ನೋಡಿ ತುಂಬಾ ಖುಷಿಯಾಗಿದೆ. ಅಂದ್ರೆ ನಾವೇನೆ ಫೀಲ್ಡ್ಗೆ ಇಳಿದಿದ್ವಿ, ಎಲ್ಲ ಪ್ರತಿಯೊಂದು ಮಾರ್ಕೆಟ್ ಗಳಲ್ಲೂ ಅದನ್ನ ಇದ್ ಮಾಡ್ತಾ ಇದೀವಿ. ತರಕಾರಿ ಹೇಗ್ ಸಿಗುತ್ತೋ ಹಾಗೆ ನಮ್ಮ ಮಶ್ರೂಮ್ ಸಿಗ್ಬೇಕು ಅನ್ನೋ ಒಂದು ಯೋಚನೆಯನ್ನ ಅದಕ್ಕೆ ರೂಪಿಸ್ಕೊಳ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಮನೆ ಮೇಲೆ ಮಾಡಿರುವಂತದ್ದು ಸ್ವಲ್ಪ ಚಿಕ್ಕ ಜಾಗ, ಬಟ್ ಜಮೀನಲ್ಲಿ ನಮ್ಗೆ ಜಾಗ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರೆಗ್ಯುಲರ್ ಆಗಿ ಮಾರ್ಕೆಟ್ ಅಲ್ಲೇ ಅದು ಸಿಗ್ಬೇಕು. ಮಶ್ರೂಮ್ಸ್ ಗೆ ಅಂತ ಅಂದ್ರೆ ಬೇರೆ ಯಾರು ಅಲ್ಲೆಲ್ಲ ಯಾರೋ ಬೆಳೀತಾ ಇದ್ರು ಕೊಡ್ತಾ ಇದ್ರು ಅನ್ನೋ ಮಾತು ಬರಬಾರ್ದು. ನಾವ್ ಇರೋವರೆಗೂ ಕೂಡ ಅದನ್ನ ಮುಂದುವರ್ಸ್ಬೇಕು, ಮತ್ತೆ ಮುಂದಿನ ದಿನಗಳಲ್ಲೂ, ಯಾಕೆ ಅಂತಂದ್ರೆ ಇದು ಆರೋಗ್ಯಕ್ಕೆ ತುಂಬಾ ಪುಷ್ಟಿಕರವಾಗಿರುವಂತ ಅಣಬೆ, ಅದು ಮುಂದಕ್ಕೂ ಕೂಡ ಸಾಕ್ಬೇಕು ಅಂತ ಹೇಳ್ತೇನೆ ಸರ್. ಅಣಬೆ ಬೇಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಬೆಳೆಯುವಂತವ್ರಿಗೆ ಬಳಸುವಂತವ್ರಿಗೆ ನಿಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ ನೀಡ್ತೀರಾ?